ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ರೈತರಿಗೆ ದಿನನಿತ್ಯದ ಕೃಷಿಯಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಜ್ಞರಿಂದ ಪರಿಹಾರ ಕುರಿತ ಸಮಕ್ಷಮ ಕಾರ್ಯಕ್ರಮದ ನೇರ ಪ್ರಸಾರ. ನೆಟರೋಗ ನಿರ್ವಹಣೆ ಈ ವಿಷಯ ಕುರಿತು ಇಂದು ಭಾಗವಹಿಸುತ್ತಾರೆ ಕಲಬುರಗಿ ಜಿಲ್ಲಾ ಕೃಷಿ ಇಲಾಖೆಯ ಉಪನಿರ್ದೇಶಕರಾಗಿರುವ ಅನಸೂಯ ಹೂಗಾರ್, ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾಗಿರುವ ಡಾ ಜಹೀರ್ ಅಹಮದ್ ಮತ್ತು ಬೇಸಾಯಶಾಸ್ತ್ರ ವಿಜ್ಞಾನಿಯಾಗಿರುವ ಡಾ ಯೂಸುಫ್ ಅಲಿ ನಿಂಬರಗಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರೂಳಿ. ಈಗ ಸಮಕ್ಷಮ ಕಾರ್ಯಕ್ರಮದ ನೇರ ಪ್ರಸಾರಕ್ಕಾಗಿ ಭಾಷಣ ಸ್ಟುಡಿಯೋಕ್ಕೆ ಹೋಗೋಣ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಸಮಕ್ಷಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಕೃಷಿ ಇಲಾಖೆಯ ಸೇಡಂ ಉಪವಿಭಾಗದ ಉಪ ಕೃಷಿ ನಿರ್ದೇಶಕರಾಗಿರುವಂತಹ ಅನಸೂಯ ಹೂಗಾರ್ ಅವರು, ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗಶಾಸ್ತ್ರಜ್ಞರಾಗಿರುವಂತಹ ಡಾ ಜಹೀರ್ ಅಹಮದ್ ಅವರು, ಆಮೇಲೆ ಇದೇ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಬೇಸಾಯಶಾಸ್ತ್ರದ ತಜ್ಞರಾಗಿರುವಂತಹ ಡಾ ಯೂಸುಫ್ ಅಲಿ ನಿಂಬರ್ಗಿ ಅವರು ಇವತ್ತ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಉಪಸ್ಥಿತರಿದ್ದಾರೆ. ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದ ವಿಷಯದ ಬಗ್ಗೆ ತಮಗೆ ಗೊತ್ತಿದೆ, ನೆಟೆರೋಗದ ನಿರ್ವಹಣೆ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದು ಬಹಳ ಮುಖ್ಯವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿ ಹೇಳಬಹುದು. ಯಾಕಪ್ಪ ಅಂತಂದ್ರೆ ತೊಗರಿಗೆ ನೆಟೆರೋಗ ಬಂದು ಸಾಕಷ್ಟು ನುಕ್ಸಾನ್ ಆಗಿದ್ದನ್ನ ನಾವು ಹಿಂದಿನ ದಿನಗಳಲ್ಲಿ ನೋಡಿದ್ದೀವಿ. ಅದಕ್ಕೆ ಕೃಷಿ ಇಲಾಖೆ ವಿಶೇಷವಾಗಿ ಈ ವರ್ಷ ಇದು ಒಂದು ದೊಡ್ಡ ಯೋಜನೆಯನ್ನು ಹಮ್ಮಿಕೊಂಡಿದೆ, ಒಂದು ಮಿಷನ್ ಅಂತೇಳಿ ಅನ್ಬಹುದು, ಅಭಿಯಾನ ಅಂತೇಳಿ ಅನ್ಬಹುದು. ನೆಟೆರೋಗದ ನಿರ್ವಹಣೆ ಬಗ್ಗೆ, ಆಮೇಲೆ ನೆಟೆರೋಗವನ್ನು ಸಂಪೂರ್ಣವಾಗಿ ನಾವು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯವಿಲ್ಲ, ಆದರೆ ಅದನ್ನು ಸಂಪೂರ್ಣವಾಗಿ ನಾವು ನಿರ್ವಹಣೆ ಮಾಡಿ ಅದರಿಂದ ಸಮಸ್ಯೆ ಉದ್ಭವ ಆಗಲಾರ್ದಂಗೆ ಅಥವಾ ಆರ್ಥಿಕವಾಗಿ ನಷ್ಟ ಆಗಲಾರದಂತೆ ನೋಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ರೂಪಿಸುವಂತಹ ನಿಟ್ಟಿನೊಳಗೆ ಕೃಷಿ ಇಲಾಖೆ ಬಹಳ ಯೋಚನೆ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಹಿತ ನಮ್ಮ ರೈತರಿಗೆ ಈ ಬಗ್ಗೆ ತಯಾರಿ ಮಾಡುವುದು ಈ ಇಲಾಖೆಯ ಉದ್ದೇಶವಾಗಿದೆ. ಇಂಥ ಒಂದು ಕಾರ್ಯಕ್ರಮದೊಳಗೆ ನಾವು ಇವತ್ತಿನ ವಿಷಯ ನೆಟೆರೋಗ ಯಾವ ರೀತಿ ಬರ್ತದ, ಏನು ಕಾರಣಗಳದಾವ, ಮತ್ತು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಬೇಸಾಯ ಕ್ರಮಗಳನ್ನು ಯಾವ ರೀತಿ ಅನುಸರಿಸಬೇಕು, ಯಾವ ತಳಿಗಳನ್ನು ನಾವು ಬೆಳೀಬೇಕು, ನಮ್ಮ ನಮ್ಮ ಭಾಗಗಳಲ್ಲಿ ಯಾವ ಶಿಫಾರಸು ಮಾಡಿದಂತಹ ತಳಿಗಳಿದಾವ, ಈ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ನಾವು ಪ್ರತಿ ಸಮಕ್ಷಮ ಕಾರ್ಯಕ್ರಮದೊಳಗೆ ವಿಚಾರ ಮಾಡೋಣ. ಇದು ಮೊದಲೇ ಕಾರ್ಯಕ್ರಮ. ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಸಹಿತ ನಾವು ವಿಶೇಷವಾಗಿ ನೆಟೆರೋಗದ ಮೇಲೆ ಕೇಂದ್ರೀಕರಣ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಕೃಷಿ ಇಲಾಖೆ ಇರಬಹುದು, ಕೃಷಿ ವಿಜ್ಞಾನ ಕೇಂದ್ರ ಇರಬಹುದು, ಅಥವಾ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿರಬಹುದು, ಈ ಎಲ್ಲ ವಿಷಯಗಳನ್ನು ತಮ್ಮ ಮುಂದೆ ತಲುಪಿಸುವಂತಹ ಒಂದು ಕೆಲಸವನ್ನು ಇವತ್ತಿನ ಕಾರ್ಯಕ್ರಮದೊಳಗೆ ಮಾಡ್ತಾ ಇದ್ದಾರೆ. ಆದ್ಮೇಲೆ ಇವತ್ತಿನ ಕಾರ್ಯಕ್ರಮ ನೇರ ಪ್ರಸಾರದ ಕಾರ್ಯಕ್ರಮ, ಆದರೆ ಇದರೊಳಗೆ ಸ್ವಲ್ಪ ಬದಲಾವಣೆಯಾಗಿದೆ. ಯಾವುದೋ ಒಂದು ಕಾರಣಕ್ಕಾಗಿ ನಾವು ಇವತ್ತಿನ ಫೋನ್ ನಂಬರ್ಗಳನ್ನು ನಾವು ತಮಗೆ ಕೊಡ್ತಾ ಇಲ್ಲ, ಹೀಗಾಗಿ ತಮ್ಮ ಸಮಸ್ಯೆಗಳನ್ನು ತಾವು ಇವತ್ತಿನ ಕಾರ್ಯಕ್ರಮದೊಳಗೆ ಕೇಳುವುದಕ್ಕೆ ಅವಕಾಶ ಇಲ್ಲ, ಆದರೆ ಮುಂದಿನ ಕಾರ್ಯಕ್ರಮಗಳಲ್ಲಿ ತಮ್ಮ ಸಮಸ್ಯೆಗಳಿಗೆ ಅವಕಾಶ ಇರುತ್ತದೆ. ಇವತ್ತು ನಾವು ನೇರವಾಗಿ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದು ಎಲ್ಲಾ ವಿಷಯಗಳನ್ನು ಚರ್ಚೆ ಮಾಡ್ತೀವಿ. ತಾವು ಈ ಕಾರ್ಯಕ್ರಮದೊಳಗೆ ಬರುವಂತಹ ವಿಷಯಗಳನ್ನು ತಾವು ನೋಟ್ ಮಾಡಿಕೊಂಡು ತಾವು ಕೇಳಿ ಮುಂದಿನ ಕಾರ್ಯಕ್ರಮಗಳಲ್ಲಿ ಇದರ ಬಗ್ಗೆ ಸ್ಪಂದನೆ ಮಾಡೋದಕ್ಕೆ ತಮಗೆ ಅವಕಾಶ ಇದ್ದೇ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ, ಮೊದಲಿಗೆ ಉಪ ಕೃಷಿ ನಿರ್ದೇಶಕರಾಗಿರುವಂತಹ ಅನಸೂಯ ಹೂಗಾರ್ ಅವರು, ಯಾವ ರೀತಿ ಈ ಕೃಷಿ ಇಲಾಖೆ ಈ ಯೋಜನೆ ಹಾಕೊಂಡಿದೆ ಮತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಮ್ಮ ರೈತರಿಗೆ ಒಂದು ಬಲ ಸಂವರ್ಧನೆ ಮಾಡೋದಕ್ಕೆ ಯಾವ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ತಮ್ಮ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಸೊ ಎಲ್ಲ ರೈತ ಬಂಧವರಿಗೂ ಕೃಷಿ ಇಲಾಖೆ ಪರವಾಗಿ ನನ್ನ ನಮಸ್ಕಾರಗಳು. ಸೊ ಇವಾಗ ಏನು ಆಲ್ರೆಡಿ ಸರ್ ತಮಗೆ ಹೇಳಿದ್ರಿ ಈ ವಿಷಯ ಕುರಿತು, ಇವಾಗ ಆಲ್ರೆಡಿ ಇವತ್ತು ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದೆವು ತಮಗೆ ನೆಟೆರೋಗದ ಮುಂಜಾಗ್ರತಾ ಕ್ರಮಗಳಂತ. ನೆಟೆರೋಗ ಬರದ ಹಾಗೆ ಮುಂಜಾಗ್ರತಾ ಕ್ರಮ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ ಬಿತ್ತನೆ ಪೂರ್ವದಲ್ಲಿ ಬಿತ್ತನೆಯಿಂದ ಹಿಡ್ಕೊಂಡ್ಬಿಟ್ಟು ಆಮೇಲೆ ಭೂಮಿ ಸಿದ್ಧತೆ ಹಿಡ್ಕೊಂಡ್ಬಿಟ್ಟು ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಉದ್ದೇಶಕ್ಕೆ ತಮಗೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿನೂ ಕೂಡ ನಾವು ಇದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ, ಪಾಂಪ್ಲೆಟ್ ಮಾಡಿದೀವಿ, ಜಿಂಗಲ್ಸ್ ಅನ್ನು ಮಾಡಿದೀವಿ ಆಕಾಶವಾಣಿ ಕೇಂದ್ರದ ಮುಖಾಂತರ. ಎಲ್ಲ ಜಿಂಗಲ್ಸ್ ಕೂಡ ಈಗ ಆಲ್ರೆಡಿ ತಮಗೆ ಮುಟ್ಟಿದ್ದಾವೆ. ವಾಟ್ಸಪ್ ಗ್ರೂಪ್ ಅನ್ನ ಮಾಡಿದೀವಿ. ಏನಂದ್ರೆ ಬೀಜೋಪಚಾರ ಯಾವ ರೀತಿ ಮಾಡಬೇಕು ತಾವು, ಅದೇ ರೀತಿಯಾಗಿ ಒಂದು ಬೇಸಾಯ ಕ್ರಮ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದು ಆ ಒಂದು ಒಂದು ಮುಖ್ಯ ಅಂಗವಾಗಿ ನಾವು ಇವಾಗ ಮೊದಲನೇ ಭಾಗವಾಗಿ ಈಗ ಬೇಸಾಯ ತಜ್ಞರು ಏನು ನಮಗೆ ಇದಕ್ಕೆ ಬೇಸಾಯ ಕ್ರಮ ಯಾವ ರೀತಿ ಅನುಸರಿಸಬೇಕು, ಅದೇ ರೀತಿಯಾಗಿ ಸಸ್ಯರೋಗ ಶಾಸ್ತ್ರಜ್ಞರು ಅಂದ್ರೆ ಯಾವ ರೀತಿಯಾಗಿ ಬೀಜೋಪಚಾರ ಮಾಡಬೇಕು, ಮುಂಜಾತಾ ಕ್ರಮ ಯಾವ ರೀತಿ ತಗೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೂಡ ನಾವು ಬಿತ್ತನೆ ಬೀಜಗಳನ್ನು ಕೂಡ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತಾ ಇದೀವಿ. ಆದ್ರೆ ಮಳೆಯಾಗದ ಕಾರಣ ರೈತರು ಬೀಜಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ತಮ್ಮ ಮನೆಯಲ್ಲಿ ಇಟ್ಟು ಆಮೇಲೆ ಬಿತ್ತನೆಯನ್ನು ಮಾಡ್ತಿದ್ದಾರೆ. ಬಟ್ ನಾನು ಒಂದು ಕೃಷಿ ಇಲಾಖೆಯ ಒಂದು ಉಪನಿರ್ದೇಶಕ್ಕಾಗಿ ಏನ್ ಹೇಳ್ತೀನಿ ಅಂದ್ರೆ, ಸೊ ಡ್ರೈ ಅಲ್ಲಿ ಬಿತ್ತಬೇಡಿ, ಸ್ವಲ್ಪ ಮಳೆ ಬಂದಿದೆ ಅಂತ ಪೂರ್ತಿ ಹಸಿ ಆಗುವವರೆಗಾಗಿ ಬಿತ್ತಬೇಡಿ. ಮುಂದೆ ಏನಾಗುತ್ತೆ ಕಂಪ್ಲೀಟ್ ಮಳೆಯಾಗಿ ಹಸಿ ಆಗಲಿ ಅಂತ ನಾನು ರೈತ ಬಂದವರಿಗೆ ಒಂದು ಕಳಕಳಿಯಿಂದ ಕೇಳ್ಕೊಳ್ತೀನಿ. ಬೀಜೋಪಚಾರ ಮಾಡಿ ಬಿತ್ತಿ ಅಂತ ಈಗ ಅಲ್ಲೇ ಅದ್ರ ಬಗ್ಗೆನೂ ಕೂಡ ನಾವು ಮಾಹಿತಿ ಕೊಟ್ಟಿದ್ದೀವಿ ಅವರಿಗೆ. ಆಮೇಲೆ ಜಿಂಗಲ್ಸ್ ಕೂಡ ಮಾಡಿದೀವಿ. ಆಮೇಲೆ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಫಾರ್ವರ್ಡ್ ಮಾಡಬೇಕು ಸರ್ ವಿವರವಾಗಿ ಹೇಳ್ತಾರ. ಅದಕ್ಕೆ ನಾವು ತಮ್ಮ ಎಲ್ಲಾ ಒಂದು ರೈತ ಬಾಂಧವರಿಗೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಾವು ಈ ಒಂದು ನಾಟ್ ಓನ್ಲಿ ತೊಗರಿ ನೆಟ್ಟಿರೋ ಅಷ್ಟೇ ಅಲ್ಲ, ಉಳಿದಂತಹ ಯಾವುದೇ ಒಂದು ಬೆಳೆಗಳಿಗೆ ರೋಗ ಕೀಟ ಏನೇ ಸಮಸ್ಯೆ ಇದ್ದರೂ ಕೂಡ ನಾವು ಅದಕ್ಕೆ ಎದುರಿಸಕ ಸಿದ್ಧ ಇದ್ದೀವಿ, ಅವರ ಸಮಸ್ಯೆಗೆ ಸ್ಪಂದಿಸ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಸರ್ ಹೇಳಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೇದು ಅನ್ಸೂಯ ಮೇಡಮ್ ಅವರೇ, ತಾವು ನಮ್ಮ ರೈತರಿಗೆ ತಮ್ಮ ಉದ್ದೇಶ ಏನಿದೆ, ಕೃಷಿ ಇಲಾಖೆ ಯಾವ ರೀತಿ ತಯಾರಿ ಮಾಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ತಮ್ಮ ವಿಚಾರಗಳನ್ನ ಹೇಳಿದ್ರಿ. ಈಗ ಮುಂದಿನ ಭಾಗವಾಗಿ ಯಾವ ರೀತಿ ನೆಟೆರೋಗ ಬರ್ತದ, ಅದನ್ನ ಯಾವ ರೀತಿ ಏನು ಕಾರಣಗಳದಾವ, ಈ ಬಗ್ಗೆ ನಾವು ತಿಳ್ಕೊಳ್ಳೋಣ. ಡಾಕ್ಟರ್ ಜಹೀರ್ ಅಹಮದ್ ಅವರು ಈ ಬಗ್ಗೆ ನಮಗೆ ಹೇಳ್ತಾ ಇದ್ದಾರೆ. ನೊಟೆರೋಗ ಮೇನ್ ಆಗಿ ನಮಗೆ ಮೂರು ಇದರಲ್ಲಿ ಸೂಕ್ಷ್ಮಜೀವಿಯಿಂದ ಬರ್ತವೆ. ಅಂದ್ರೆ ಬೇಸಿಕ್ ಆಗಿ ಅವು ಮೂರು ಇದು ಫಂಗಸ್ ಗ್ರೂಪ್ಗೆ ಅಂತ ಶಿಲೀಂಧ್ರದು ಮಣ್ಣಿನಲ್ಲಿಯೇ ವಾಸವಾಗುವಂತ ಶಿಲೀಂಧ್ರಗಳು ಜಾಸ್ತಿ ಇರ್ತವೆ ಕಪ್ಪು ಮಣ್ಣಲ್ಲಿ. ಆಮೇಲೆ ತದ್ವಿರುದ್ಧ ಸನ್ನಿವೇಶವನ್ನು ನೋಡಿದೆ ನಾವು. ಕಳೆದ ಸಲ ನಮಗೆ ಹೆಚ್ಚಾಗಿ ಮಳೆ ಬಂತು, ಅದರಲ್ಲಿ ಆರಂಭ ಎರಡು ತಿಂಗಳು ನಮಗೆ ಫೈಟಾಪ್ತರ ಮಚ್ಚರೋಗ ಹೇಳ್ತೇವೆ ಅಥವಾ ಕಾಂಡ ಮಚ್ಚರೋಗ ಅಂತ ಹೇಳ್ತೇವೆ, ಅಲ್ಲಿನೇ ಕಾಂಡ ಮುರ್ಕೊಂಡು ಬಿಡ್ತಿತ್ತು. ಆಮೇಲೆ ಬಡ್ಡೆ ಭಾಗ ತಿರುಚುಕಣ್ಣು ಟೈಪ್ ಹಾಕೊಂಡು ಪಲ್ಟಿ ಆಗ್ತಾ ಇತ್ತು ಗಿಡ. ಅಂದ್ರೆ ಈ ಹಂತದಲ್ಲಿ ರೈತರು ಈ ಒಂದು ಸಮಸ್ಯೆಗಳು ಕೆಲವೊಂದು ಲೋಲೈಂಗ್ ಸಾಯಿಲ್ ಲೋಲೈಂಗ್ ಏರಿಯಾ ಅಂದ್ರೆ ನೀರು ಜಾಸ್ತಿ ಕುಡಿಯುವಂತ ತೇವಾಂಶ ತೇವ ಇರುವಂತಹ ಪ್ರದೇಶಗಳಲ್ಲಿ ಜಾಸ್ತಿ ಹೊಲಗಳು ಕಂಡು ಬರ್ತಾ ಇದೆ. ಅದಕ್ಕೋಸ್ಕರ ರೈತರು ಒಂದ್ ಹೊಲದಿಂದ ಇನ್ನೊಂದ್ ಕಡೆ ಹೊಲಕ್ಕೆ ಬರುವಂತ ನೀರು ನಿಲ್ಲುವಂತಹ ಹೊಲಗಳು ಹೆಚ್ಚಿಗೆ ಹೌದು ಜಾಸ್ತಿ ಕಂಡು ಬಂದಿದೆ. ಆಮೇಲೆ ಗಿಡನು ಕೂಡ ವೀಕ್ನೆಸ್ ಜಾಸ್ತಿ ಆಗಿಬಿಟ್ಟಿದೆ ಅದರಲ್ಲಿ. ಆಮೇಲೆ ಆಳವಾಗಿ ಹೋಗಕ್ಕೂ ಆಗಿಲ್ಲ ಬೇರ್ಗಳು ಅಂತ ಸನ್ನಿವೇಶದಲ್ಲಿ ಜಾಸ್ತಿ ಬಂದಿದೆ. ಅದಕ್ಕೋಸ್ಕರ ರೈತರು ಈ ಸಂದರ್ಭದಲ್ಲಿ ನಾವು ಕಳೆದ ವರ್ಷ ಅನುಭವಿಸಿದಂತ ಕಷ್ಟವನ್ನು ಇನ್ನೂ ಕಂಟಿನ್ಯೂಸ್ ಮಳೆ ಬರುವ ಸಾಧ್ಯತೆಗಳು ಇದೆ ಬರುವ ತಿಂಗಳಲ್ಲಿ. ಅದಕ್ಕೋಸ್ಕರ ಯಾಕಂದ್ರೆ ಎರಡು ತಿಂಗಳು ಹತ್ತು ದಿನ ಇರುತ್ತೆ ಈ ರೋಗಾಣು ಫಸ್ಟ್ ಆರಂಭಿಕವಾಗಿ ಅಟ್ ಲೀಸ್ಟ್ ರೈತರು ಮೇಡಮ್ ಈಗ ತಾನೇ ಹೇಳಿದರೆ ಆರ್ ಎಸ್ ಕೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗ್ತಾ ಇದೆ, ನಮ್ಮಲ್ಲಿ ಸಂಶೋಧನಾ ಕೇಂದ್ರ ಕೆವಿಕೆಯಲ್ಲಿ ಸಿಗ್ತಾ ಇದೆ, ಟ್ರೈಕೋಡರ್ಮವನ್ನು 4-5 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಹಾಕೊಂಡು ಬೀಜೋಪಚಾರ ಮಾಡಬೇಕಾಗುತ್ತೆ. ಅಥವಾ ರೈತರು ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸೆಬ್ ಸಿಗ್ತವೆ, ಬೇರೆ ಬೇರೆ ಬ್ರ್ಯಾಂಡ್ ಅಲ್ಲಿ ಸಿಗ್ತಾ ಇದೆ, ರೆಡೋಮಿಲ್ ಟಾಟಾ ಮಾಸ್ಟರ್ ಬೇರೆ ಬೇರೆ ಸಿಗುತ್ತೆ, ಅದನ್ನಾದ್ರೂ 5 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಹಾಕೊಂಡು ಬೀಜಕ್ಕೆ ಫಸ್ಟ್ ಬೀಜೋಪಚಾರ ಮಾಡ್ಕೊಳ್ಳಿ, ಆಮೇಲೆ ಟ್ರೈಕೋಡರ್ಮ ಬೀಜೋಪಚಾರ ಮಾಡ್ಕೊಳ್ಳಿ. ಕೆಮಿಕಲ್ ಟ್ರೀಟ್ಮೆಂಟ್ ಫಸ್ಟ್ ಆಗ್ಲಿ, ಆ ಕೆಮಿಕಲ್ ಟ್ರೀಟ್ಮೆಂಟ್ ಆದಾಗ ಸೀಡ್ ಕೋಟ್ ಅಲ್ಲಿ ಮತ್ತೆ ಮಣ್ಣಲ್ಲಿ ಟಚ್ ಆಗಿರುವಂತಹ ಏನೋ ರೋಗಾಣು ಕೂಡ ಮತ್ತೆ ಮಣ್ಣಲ್ಲಿ ಬರುವಂತದಕ್ಕೆ ಮಣ್ಣಲ್ಲಿ ಹೋಗುತ್ತೆ. ಯಾವ್ದು ಟ್ರೈಕೋಡರ್ಮ ಮಣ್ಣಿಗೆ ಟಚ್ ಆಗುತ್ತೆ, ಮಣ್ಣಿನಿಂದ ಬರುವಂತ ರೋಗವನ್ನು ಬಿಡಲ್ಲ. ಡಬಲ್ ಟ್ರೀಟ್ಮೆಂಟ್ ಆದಾಗ ನಮಗೆ ಬಹಳಷ್ಟು ರೋಗವನ್ನು ಕಂಟ್ರೋಲ್ ಮಾಡಬಹುದು. ಎರಡನೇದಾಗಿ ಫ್ಯೂಜೇರಿಯಂ ಅಂತ ಹೇಳ್ತೇವೆ, ಎಲ್ಲಿ ಇದು ಕಾಮನ್ ಉತ್ತರ ಕರ್ನಾಟಕ ಭಾಗದಲ್ಲಿ, ಕಡಲೆ ಆಗಲಿ ತೊಗರಿ ಆಗಲಿ ಶುಗರ್ ಕೇನ್ ಎಲ್ಲದಕ್ಕೂ ಕಾಮನ್ ಆಗಿ ಬರ್ತಾ ಇದೆ ಫ್ಯೂಜೇರಿಯಂ. ಇವನ್ ಎಲ್ಲ ಟೊಮೆಟೊ ಬೆಳೆಗೂ ಬರುತ್ತೆ ಈ ಫ್ಯೂಜೇರಿಯಂ ರೋಗಾಣು. ಕಪ್ಪು ಮಣ್ಣಲ್ಲಿ ಸಾಮಾನ್ಯವಾಗಿ ಬರುತ್ತೆ, ತೇವಾಂಶ ಕಡಿಮೆ ಆದಾಗ ಏರುಪೇರು ಆದಾಗ ಜಾಸ್ತಿ ಬರ್ತದೆ. ಅಂತ ಟೈಮಲ್ಲಿ ನಾವು ಫ್ಯೂಜೇರಿಯಂ ಅನ್ನು ನಾವು ಗಮನಿಸಲಿರುವಾಗ ಒಂದು ಬೇರು ಭಾಗ ಮತ್ತೆ ಕಾಂಡ ಭಾಗದಲ್ಲಿ ಒಂದು ಸೀಳಿದ್ರೆ ಸಾಕು, ಅದರಲ್ಲಿ ಕೊಳವೆ ಎಲ್ಲ ಬ್ಲಾಕ್ ಆಗಿರುತ್ತೆ, ಜೈಲಮ್ ಅಂತ ಹೇಳ್ತೇವೆ, ಅಂಗಾಂಶ ಬ್ಲಾಕ್ ಆಗಿರುತ್ತವೆ. ಇದರಿಂದಾಗಿ ಮೊದಲ ಬ್ರಾಂಚ್ ಅಂದ್ರೆ ರೆಂಬೆಗಳು, ಆ ಕಡೆ ರೆಂಬೆಗಳು ಈ ಕಡೆ ರೆಂಬೆಗಳು ಈಕ್ವಲ್ ಆಗಿ ಕಂದು ಬಣ್ಣಕ್ಕೆ ತಿರುಕೊಂಡು ಬಾಡ್ಕೊಂಡು ಎಲೆಗಳೆಲ್ಲ ಸ್ಲೋಲಿ ಬಿದ್ದು ಬಿಡ್ತವೆ. ಇದೊಂದು ಪ್ರಥಮ ಚಿಹ್ನೆಯನ್ನು ರೈತರು ಅಲ್ಲಲ್ಲಿ ನೋಡ್ಕೊಳ್ಬಹುದು. ಇದು ವ್ಯಾಪಕವಾಗಿ ರೈನ್ ಗ್ಯಾಪ್ ಮಳೆ ಗ್ಯಾಪ್ ಆದಾಗ ಒಣ ಸನ್ನಿವೇಶದಲ್ಲಿ ಹರಡುತ್ತೆ ಸರ್. ಇಲ್ಲಿಯೂ ಅಷ್ಟೇ, ಏನು ಸೂಚಿಸಿದಂತಹ ಟ್ರೈಕೋಡರ್ಮ ಬೀಜೋಪಚಾರ ಇದೆ, ಬೀಜೋಪಚಾರ ಮಾಡಿಕೊಂಡು ಅದನ್ನು ಮಾಡುವುದು. ಇದಕ್ಕೋಸ್ಕರನೇ ನಮ್ಮ ಸಂಶೋಧನಾ ಕೇಂದ್ರ, ಕೃಷಿ ಸಂಶೋಧನಾ ಕೇಂದ್ರ ರಾಯಚೂರು ವಿಶ್ವವಿದ್ಯಾಲಯದಿಂದ ಅಭಿವೃದ್ಧಿಪಡಿಸಿದಂತಹ ಎರಡು ತಳಿಗಳು ಮಾಡಿದಿವೆ, GRG811 ಮತ್ತೆ GRG152. ಈ ಎರಡು ಫ್ಯೂಜೇರಿಯಂ ಒಣ ಫ್ಯೂಜೇರಿಯಂ ನೆಟೆ ರೋಗಕ್ಕೆ ಸೊರಗು ರೋಗಕ್ಕೆ ನಿರೋಧಕ ತಳಿಗಳು. ಅದಕ್ಕೋಸ್ಕರನೇ ನಮ್ಮ ಬರ್ನಿಂಗ್ ಪ್ರಾಬ್ಲಮ್ ಕಪ್ಪು ಮಣ್ಣಲ್ಲಿ ಇದೆ ಅಂತ ನಮ್ಮ ವಿಜ್ಞಾನಿಗಳು ಅದಕ್ಕೋಸ್ಕರ ಮಾಡಿದ್ದಾರೆ. ಇನ್ನೊಂದು ಕೊನೆಯ ಹಂತದಲ್ಲಿ ನಮಗೆ ನೆಟೆ ಬಂತು ಸರ್, ಒಣ ನೆಟೆ ಅಂತ ಹೇಳ್ತೀವಿ, ಡ್ರೈ ರೂಟ್ ರಾಟ್. ಇದು ಬಹಳಷ್ಟು ರೈತರಿಗೆ ಕಂಗಾಲು ಮಾಡಿದ್ದೇವೆ. ಎಷ್ಟೋ ರೈತರಿಗೆ ಏನು ಹೊಲಕ್ಕೆ ಹೊಲನೆ ಬಾರಿಗೆ ಕಡ್ಡಿ ಆದಂಗೆ ಆಗಿಬಿಟ್ಟವೆ ತೊಗರಿ. ಇಂಥ ಸಂದರ್ಭದಲ್ಲಿ ಅಂತ ಒಂದು ಇಪ್ಪತ್ತಾರು ರಾಪಿಡ್ ಡ್ರೋಯಿಂಗ್ ಸರ್ವೆಯಲ್ಲಿ ಲಾಸ್ಟ್ ಟೈಮ್ ಹೋದಾಗ 26-30 ರೈತರೊಟ್ಟಿಗೆ ಇಂಟರ್ವ್ಯೂ ಮಾಡಿದ್ವಿ. ಕಳೆದ 8-10 ತಿಪ್ಪೆ ಕಾತ ಅಂಶನೇ ಭೂಮಿಯಲ್ಲಿಲ್ಲ, ಆರ್ಗ್ಯಾನಿಕ್ ಮ್ಯಾಟರ್ ಕಳಿಲ್ಲ, ಆರ್ಗ್ಯಾನಿಕ್ ಕಂಡಿಲ್ಲ. ಅಲ್ಲಿ ಫಾಸ್ಟ್ ಆಗಿ ಸ್ಪ್ರೆಡ್ ಆಗಿದೆ, ಆಟೋಮೆಟಿಕ್ಲಿ ಟ್ಯೂಬ್ಲೈಟ್ ಟೈಪ್ ಕಟ್ ಆಗ್ತಾ ಇತ್ತು ನಮಗೆ ನೋಡುವಾಗ, ಅಲ್ಲಿ ಕಟ್ ಆಗ್ತಿತ್ತು. ಅದಕ್ಕೋಸ್ಕರ ಪ್ರಥಮ ಹಂತದಲ್ಲಿ ಬೀಜೋಪಚಾರ ಎಷ್ಟು ಮಾಡಿದ್ರು 30-40 ದಿನ ಕಾಪಾಡಿಕೊಳ್ಳುತ್ತೆ. ಮಳೆ ಜಾಸ್ತಿ ಆಗಿ ಬಂದು ಭೂಮಿ ಕಪ್ಪು ಮಣ್ಣು ಬಿರುಕು ಬಿಟ್ಟಾಗ ಈ ಆರ್ಗ್ಯಾನಿಸಂ ಏನು ಪದರಗಳಲ್ಲಿ ಹೋಗ್ತವೆ, ಆಮೇಲೆ ಅಲ್ಲಿ ರೂಟ್ಸ್ ಡ್ಯಾಮೇಜ್ ಮಾಡ್ತವೆ. ಇತ್ತೀಚೆಗೆ ಅದು ಏರಿಯಲ್ ಆಗಿ ಸ್ಪ್ರೆಡ್ ಮಾಡುವಂತಹ ಕೆಲವೊಂದು ಇನ್ಫಾರ್ಮೇಶನ್ ಕೂಡ ನಮಗೆ ಬಂದಿದೆ. ಗಾಳಿ ಮೂಲಕ ಅಲ್ಲಿಗೆ ಡ್ರೈ ರೂಟ್ ರಾಟ್ ಮ್ಯಾಕ್ರೋಫೈಮಿನ ಸ್ಪ್ರೆಡ್ ಆಗುವಂತದ್ದಿದೆ. ಅದಕ್ಕೋಸ್ಕರ ಎಲ್ಲಿ ವೀಕ್ನೆಸ್ ಇದೆ ಅಲ್ಲಿ ಮಾತ್ರ ಹರಡ್ತಾ ಇದೆ ರೋಗಾಣು ಕೊನೆಯ ಹಂತದಲ್ಲಿ. ಯಾಕಂದ್ರೆ ನೀರು ನಿಂತು ಜಾಸ್ತಿ ಆಗಿಬಿಟ್ಟು ಫುಡ್ ಕಡಿಮೆ ಆಗಿಬಿಟ್ಟಿದ್ವಿ, ಅಂತ ಹೊಲಗಳಲ್ಲಿ ಕೂಡ ಜಾಸ್ತಿ ನೋಡಿದ್ವಿ. ಆಮೇಲೆ ಏನು ರಾಪಿಡ್ ಡ್ರೋಯಿಂಗ್ ಸರ್ವೆದಲ್ಲಿ 26-30 ನಾವು ರೈತರಿಗೆ ಚೆಕ್ ಮಾಡಿದ್ವಿ, ಅಲ್ಲಿ ಕೂಡ ನಾವು ನೋಡಿದ್ರು ಆರ್ಗ್ಯಾನಿಕ್ ಕಂಟೆಂಟ್ ಕೂಡ ಕಡಿಮೆ ಆಗಿತ್ತು, ಅಂತದಲ್ಲಿ ಫಾಸ್ಟ್ ಆಗಿದೆ. ರೈತರಿಗೆ ಇಷ್ಟೇ, ಏನು ಬೇವಿನ ಹಿಂಡಿ ಆಗ್ಬಹುದು, ಎರೆಹುಳ ಗೊಬ್ಬರ ಆಗ್ಬೋದು, 100 ಕೆಜಿ ಹಾಕ್ತಿರಿ ಅದು ಬಿತ್ತನೆ ಟೈಮಲ್ಲಿ, ಅದರೊಟ್ಟಿಗೆ 1 ಕೆಜಿ ಟ್ರೈಕೋಡರ್ಮನ್ನು ಮಿಕ್ಸ್ ಮಾಡಿ ಆವಾಗ ಸಾಲುಗಳಲ್ಲಿ ಹಾಕಿದಾಗ ನಮಗೆ ಬರುವಂತಹ ರೋಗವನ್ನು ಫ್ಯೂಚರ್ ಡೇಸ್ಗಳಲ್ಲಿ ಹತೋಟಿ ಮಾಡಬಹುದು. ಅಡ್ಡಿಲ್ಲ, ಸಾಕಷ್ಟು ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ ಡಾಕ್ಟರ್ ಝೈರ್ ಅವರೇ. ಮುಖ್ಯವಾಗಿ ನಮ್ಮ ನೆಲದೊಳಗೆ ಏನು ಸಾವಯವ ಅಂಶ ಇರಲಾರದಂತಹ ಸಂದರ್ಭದೊಳಗೆ ಈ ನೆಟರೋಗ ಹರಡುವಂತಹ ಒಂದು ಸಮಸ್ಯೆ ಹೆಚ್ಚಾಗುತ್ತೆ, ಅದರ ಪಾಸಿಬಿಲಿಟಿ ಹೆಚ್ಚಾಗ್ತಾವ ಅನ್ನುವಂತಹ ಒಂದು ಮಾತನ್ನ ತಾವು ಹೇಳಿದ್ರಿ. ಅದರ ಜೊತೆಗೆ ನಿರೋಧಕ ಶಕ್ತಿ ಕೂಡ ಬಹಳ ಮುಖ್ಯ. ತಳಿಗಳ ನಿರೋಧಕ ಶಕ್ತಿ ಇಲ್ಲ ಅಂತಂದಾಗ ಅವು ಹರಡುವಂತಹ ಒಂದು ಸಾಧ್ಯತೆಗಳು. ಅದಕ್ಕೆ ತಾವು ಎರಡು ತಳಿಗಳು ಹೇಳಿದ್ರಿ, GRG 811, ಆಮೇಲೆ ಇನ್ನೊಂದು 152 GRG. ಈ ಎರಡು ತಳಿಗಳು ಏನದಾವ, ಫ್ಯುಸೇರಿಯಂ ನೆಟರೋಗಕ್ಕೆ ಸೂಕ್ತವಾದಂತಹ ಒಂದು ತಳಿಗಳು ಅನ್ನುವಂತಹ ಮಾತನ್ನ ತಾವು ಹೇಳ್ತಾ ಇದ್ರಿ. ರೈತರು ಈ ವಿಷಯಗಳ ಕಡೆ ಲಕ್ಷ ಕೊಡಬೇಕು. ಆಮೇಲೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಬೇಸಾಯ ಕ್ರಮಗಳಲ್ಲಿ ನಾವು ಬಹಳಷ್ಟು ಕ್ರಮವನ್ನು ಅನುಸರಿಸಬೇಕು, ಒಳ್ಳೆ ಕ್ರಮಗಳನ್ನು, ಸೂಕ್ತ ಕ್ರಮಗಳನ್ನು ಅನುಸರಿಸಬೇಕು. ಅದರ ಬಗ್ಗೆ ಡಾಕ್ಟರ್ ಯೂಸುಫ್ ಅಲಿ ಅವರು ಈಗ ತಮಗೆ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಸರ್, ಏನ್ ಜೈಸರ್ ಹೇಳಿದ್ದು ಒಂದ್ 2-3 ಪಾಯಿಂಟ್ ರೈತರಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಮಣ್ಣಲ್ಲಿ ಇರುವಂತಹ ಶಿಲೀಂಧ್ರನ ಇಲ್ಲಿಂದನೇ ಈ ರೋಗ ಹರಡುತ್ತೆ. ಆಮೇಲೆ ತೇವಾಂಶ ಇರುವಂತಹ ಹೊಲ, ಇವೆರಡು ಇದಕ್ಕೆ ಒಂದು ಸೂಕ್ತವಾದಂತಹ ಸನ್ನಿವೇಶ ಒದಗಿಸುತ್ತೆ. ಅದರೊಂದಿಗೆ ವಾತಾವರಣದಲ್ಲಿ ಇರುವಂತಹ ಏರುಪೇರು, ಇದರಿಂದ ಈ ರೋಗ ನೆಟ್ ರೋಗನೂ ಆಯ್ತು, ಬೇರೆ 2-3 ರೋಗ ಕೂಡ ಇದು ಒಂಥರ ಕಾಂಪ್ಲೆಕ್ಸಿಟಿ ಬಂದ್ಬಿಟ್ಟಿದೆ. ಇಲ್ಲಿ ರೈತ ಬಾಂಧವರು ಏನಿದೆ ಅಂದ್ರೆ, ನಮ್ಗೆ ಬಂದಂತಹ ಈ ರೋಗದ ಬಗ್ಗೆ ಮೊದಲೇ ಅವ್ರಿಗೆ ಗೊತ್ತಾಗಿದೆ. ಇನ್ನೊಂದು ಸರ್ ಅಂದಿದ್ದಾರೆ, ತಿಪ್ಪೆ ಗೊಬ್ಬರ ಅಥವಾ ನಮ್ಮಲ್ಲಿರುವಂತಹ ಸಾವಯವ ಇಂಗಾಲ ಪ್ರಮಾಣ ನಮ್ಮ ಭೂಮಿಯಲ್ಲಿ ಕಡಿಮೆ ಆಗಿರುವುದರಿಂದ ನಮಗೆ ಈ ಬೆಳೆಯಲ್ಲಿ ನೆಟ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ. ಈ ತಾವು ನಾವು ಸರ್ ಹೇಳಿದಂಗೆ ರಾಪಿಡ್ ರೋಯಿಂಗ್ ನೋಡಿರ್ಬೋದು, ಕೆಲವು ರೈತರೊಂದಿಗೆ ನಮ್ಮ ಸಂವಾದನ ಆಗಿದೆ, ಎಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಹೆಚ್ಚಿದೆ ಅಂದ್ರೆ, ಯಾರು ತೊಗರಿಯೊಳಗೆ ತಿಪ್ಪೆ ಖಾತನೆ ಹಾಕಿ ಬಳಸ್ಕೊಂಡಾರೆ, ಅವರಲ್ಲಿ ನೆಟೆ ರೋಗ ಬಹಳಷ್ಟು 5-10% ಇಲ್ಲ, ಬಹಳಷ್ಟು ಕಡಿಮೆ ಬಂದಿದೆ. ಅಂದ್ರೆ ಇದ್ರ ಮೀನಿಂಗ್ ಏನಿದೆ ಅಂದ್ರೆ, ತಿಪ್ಪೆ ಖಾತ ನಾವು ಬಳಕೆ ಮಾಡಬೇಕು. ತಿಪ್ಪೆ ಖಾತನೆ ಸಿಗಲ್ಲ ಅಂತ ರೈತರು ಅಂದಾಗ ನಾವು ಎರೆಹುಳ ಗೊಬ್ಬರ ತಗೋಬಹುದು, ಇಲ್ಲಪ್ಪ ಎರೆಹುಳ ಗೊಬ್ಬರ ಸಿಗ್ತಾಯಿಲ್ಲ, ತಿಪ್ಪೆ ಖಾತನು ಸಿಗ್ತಾಯಿಲ್ಲ, ಬಹಳಷ್ಟು ಈ ದಿನಗಳಲ್ಲಿ ಅವು ಸಿಗ್ಲಿಲ್ಲ, ಅದ್ರ ರೇಟು ಹೆಚ್ಚಿದೆ ಅಂದಾಗ ನಾವು ಹಸಿರೆಲೆ ಗೊಬ್ಬರ ಬಳಕೆ ಮಾಡ್ಕೋಬಹುದು. ಈಗ ನಾವು ಮೊದಲಿಂದ ಹೇಳ್ತಾ ಬಂದಿದ್ದೇವೆ, ಹಸಿರೆಲೆ ಗೊಬ್ಬರ ಅವಕಾಳಿ ಮಳಿ ಒಳಗೆ ನೀವು ಬಳಕೆ ಮಾಡ್ರಿ ಅಂತಾನು ಹೇಳಿದ್ದೇವೆ. ಈಗ ಯಾರು ಮಾಡಿಲ್ಲ ಅಂದ್ರೂ ಈಗಿನ ದಿನಗಳ ಈಗ ಬಿತ್ತು ಸಮಯ ಇದೆ, ಇನ್ನು ಬಿತ್ತು ಸಮಯವೊಳಗೆ ಇನ್ನೂ ಸ್ವಲ್ಪ ಇನ್ನೊಂದು 8 ದಿವಸ ಟೈಮ್ ಸಿಕ್ಕಿದೆ. ಇಂಥ ಸಮಯವೊಳಗೆ ತಾವು ರೈತ ಬಾಂಧವರು ಏನ್ ಮಾಡ್ಬೇಕಂದ್ರೆ, ಈ ತಿಪ್ಪೆ ಖಾತ ನಮ್ಮಲ್ಲಿ ಟನ್ ಗಟ್ಟಲೆ ಸಿಗ್ಲಿಲ್ಲ ಅಂದ್ರೂ ಒಂದು 10-25 ಕೆಜಿ ಸಿಕ್ಕಿ ಸಿಗುತ್ತೆ. ಎಲ್ಲಾ ರೈತ ಬಾಂಧವರ ಕಡೆ ಇಷ್ಟಾದ್ರೂ ಅರೇಂಜ್ ಮಾಡುವಂತಹ ಕೆಪಾಸಿಟಿ ಇದ್ದೇ ಇರುತ್ತೆ. ಎಷ್ಟೇ ಎಷ್ಟು ಅಂದ್ರೆ ಬಹಳ ಚಲೋ. ಅದ್ರೊಳಗೆ ತಾವು ನೋಡಿರ್ತೀರಿ, ನಮ್ಮ ಹೊಲದೊಳಗೆ 2 ವರ್ಷ ಬಿಟ್ಟು ಮೊದಲು ನೆಟೆ ರೋಗ ಅನ್ನೋದು ನಮ್ಮ ಕಲಬುರಗಿ ಜಿಲ್ಲೆಗೆ ಅದು ಪರಿಚಯ ಇದ್ದಿದೆ. ಅಂದ್ರೆ ಅಲ್ಲೆಲ್ಲೆಲ್ಲಿ ಕಾಣಿಸ್ತಿತ್ತು ಅದು. ಅಂತ ಸಮಯದಲ್ಲಿ ತಮಗೆ ಎಲ್ಲೆಲ್ಲಿ ಕಾಣಿಸುತ್ತೆ, ನಾವು ಬೇರೆ ಕ್ರಮಗಳನ್ನ ಅನಿಸ್ಕೊಂಡು ಈ ಕ್ರಮನ ಅನಿಸಿದ್ರೆ ಬಹಳಷ್ಟು ಚಲೋ. ತಿಪ್ಪೆ ಖಾತ ಜೊತೆ ಟ್ರೈಕೋಡರ್ಮ ಮಿಕ್ಸ್ ಮಾಡಿ ಎಲ್ಲಿ ಯಾವ ಪ್ಲೇಸ್ ಒಳಗೆ ಮೊದಲು ನೆಟೆ ರೋಗ ಕಂಡಿತ್ತು, ಆ ನೆಟೆ ರೋಗ ಕಂಡಂತಹ ಜಾಗದೊಳಗೆ ತಾವು ಇದು ತಿಪ್ಪೆ ಖಾತ ಪ್ಲಸ್ ಟ್ರೈಕೋಡರ್ಮ ಮಿಕ್ಸ್ ಮಾಡಿದ್ ಹಾಕ್ರಿ, ಒಂದನೇದ್ದು. ಆಮೇಲೆ ಎರಡನೇದ್ದು, ಈ ತೇವಾಂಶ ಹೆಚ್ಚಾಗಲಾರ್ದಂಗ್, ಯಾಕಂದ್ರೆ ಹೇಳಕ್ ಬರಲ್ಲ, ಒಮ್ಮೆ ಮಳಿ ಹೆಚ್ಚಾಗುತ್ತೆ ಮಳಿ ಕಡಿಮೆ ಆಗ್ತಾ ಇದೆ. ಇಂತಹ ಸಮಯದಲ್ಲಿ ಯಾರ ರೈತರಿಗೆ ಆಗುತ್ತೆ ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ಅಥವಾ ತಮ್ಮ ಕಡೆ ಇರುವಂತಹ ಶಕ್ತಿ ಅನುಸಾರ ಆಗಿ, ಈಗ ನಮ್ಮಲ್ಲಿ ಹತ್ತಿಯೊಳಗೆ ಬೋಧು ಮತ್ತು ಹರಿ ಪದ್ಧತಿಯೊಳಗೆ ಬಿತ್ತಾರೆ, ಅದ್ರ ಬೋದಿನ ಮ್ಯಾಗೆ ನಾವು ತೊಗರಿ ಬಿತ್ತದು. ಇದರಿಂದ ಎರಡು ಮೂರು ಉಪಯೋಗವಾಗುತ್ತೆ. ಒಂದು, ಮಳಿ ಹೆಚ್ಚಾಯ್ತಾರೆ ನೀರು ಹರಿದೋಗುತ್ತೆ, ಮಳಿ ಕಡಿಮೆ ಆಯ್ತಾರೆ ನೀರಿನೊಳಗೆ, ಮಳಿ ಕಡಿಮೆ ಆಯ್ತಂದ್ರೆ ಆ ಹರಿ ಒಳಗೆ ನೀರು ಸಂಗ್ರಹಣೆ ಆಗಿ ಮುಂದಿನ ದಿನದಲ್ಲಿ ಅದು ನಮಗೆ ಸಿಗುತ್ತೆ. ಆಮೇಲೆ ಇನ್ನೊಂದು ಇದ್ರೊಳಗೆ ಇದು ಹರಿ ಮತ್ತು ನೀರು ಪದ್ಧತಿಯೊಳಗೆ ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿ ನೀರಿನ ವ್ಯವಸ್ಥೆ ಇದ್ರೆ ತಾವು ನೀರನ್ನು ಅದರೊಳಗೆ ಕೊಡುವಂತ ನಿಮ್ಗೆ ಸೌಲಭ್ಯ ಸಿಗುತ್ತೆ. ಈ ರೀತಿಯಾಗಿ ನೀವು ಇದು ಮಾಡ್ಕೋಬಹುದು. ಆಮೇಲೆ ಈಗ ತೊಗರಿ ಬಿತ್ತು ಕಾಲ ಇದೆ ಅಥವಾ ಬರ್ತಾ ಇದೆ ಅಥವಾ ಮುಂದಿನ ದಿನಗಳಲ್ಲಿ ಇನ್ನೊಂದು 8 ದಿವಸಗಳಿಗೆ ಮಳಿ ಬಂತಂದ್ರೆ ತೊಗರಿ ಬೀಜದ ಜೊತೆ ತಾವು ಈ ಅಂತರ ಬೆಳೆ ಅಥವಾ ಮಿಕ್ಸ್ಡ್ ಕ್ರಾಪಿಂಗ್ ಅಂತೀವಿ ಅಂದ್ರೆ ಹಂತಲ್ಲಿ ತಾವು ಒಂದ್ ಮುಟ್ಗಿ ಜೋಳ ಅಷ್ಟೇ ಅಲ್ಲಿ ಅದ್ರ ಜೊತೆ ತಾವು ಬಿತ್ಕೋತ ಹೋಗ್ಬೇಕು. ಆಮೇಲೆ ಸರ್ ಹೇಳದಂಗೆ ಈ ಟ್ರೈಕೋಡರ್ಮಾ ಜೊತೆ ನೀವು ಬೀಜೋಪಚಾರ ಮಾಡ್ತಾ ಇದ್ದೀರಿ, ಅದಕ್ಕಿಂತ ಮೊದಲು ಏನ್ ಮಾಡ್ಬೇಕಂದ್ರೆ ನಮ್ ಮುಂದಿನ ದಿನಗಳಲ್ಲಿ ಬರಗಾಲ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಬರ ಬರುತ್ತೆ ಅಂತ ನಾವ್ ಏನ್ ಮಾಡ್ಬೇಕಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ನಮಗೆ ಮಾರ್ಕೆಟ್ ಒಳಗು ಸಿಗುತ್ತೆ. ಆ ಕ್ಯಾಲ್ಸಿಯಂ ಕ್ಲೋರೈಡ್ 20 ಗ್ರಾಮ್ 1 ಲೀಟರ್ ನೀರಿಗೆ ಹಾಕೊಂಡು ನಾವು ನಮ್ಮಲ್ಲಿ ಬೀಜ ಇದು ಈ ಒಂದು ಲೆಕ್ಕ ಪ್ರಮಾಣದಲ್ಲಿ ಆ ಒಂದು ಅರ್ಧ ತಾಸ ಆ ಬೀಜ ಅರ್ಧ ತಾಸಿಂದ ಒಂದ್ ತಾಸ ಮಟನು ತಾವು ನೆನೆಸಿ ಒಂದು 7-8 ತಾಸ ಅದು ಒಣಸಿ ಆಮೇಲೆ ಇದು ಟ್ರೈಕೋಡರ್ಮಾ ಬೀಜೋಪಚಾರ ಮಾಡ್ಕೋಬಹುದು. ಈ ಟ್ರೈಕೋಡರ್ಮಾ ಜೊತೆ ಇನ್ನೊಂದ್ 2 ಅಣುಜೀವಿ ಗೊಬ್ಬರಗಳು ಬಹಳಷ್ಟು ಎಲ್ಲ ಕಡೆ ಸಿಗ್ತದವೆ, ರೈಸೋಬಿಯಂ ಇರಬಹುದು, PSB ಇರಬಹುದು, ಇವು ಎರಡನ್ನು ತಾವು ಬಳಕೆ ಮಾಡಿದ್ರೆ ಏನಾಗುತ್ತಾರೆ ಇವೆಲ್ಲ ಹೆಂಗದ ಅಂದ್ರೆ ಸರ್ ಮೊದಲಿನ ದಿನಗಳಲ್ಲಿ ನಮ್ ತಿಪ್ಪೆ ಖಾತ ಹಾಕ್ತಿದ್ವು, ಈ ತಿಪ್ಪೆ ಖಾತ ಅವಾಗ ಯಾರು ದುಡ್ಡು ಕೊಟ್ಟು ತಗೊಂಡ್ ಬರ್ತಿದ್ದಿಲ್ಲ, ಮನೆಯಾಗೆ ಸಿಕ್ತಿತ್ತು. ಮೊದ್ಲು ಹೆಂಗ ನೀರ್ ಮನೆಯಾಗಿತ್ತು, ಯಾರಿಗೆ ಬೇಕಾದ್ರೆ ನಾವು ನೀರ್ ಕೊಟ್ಟರು ದುಡಿಸ್ಕೋತಿದ್ದಿಲ್ಲ, ಈಗಿನ ದಿನಗಳಲ್ಲಿ ನಾವು ನೀರ್ಗೆ ಒಸ್ಕರನು ದುಡ್ಡು ಕೊಡ್ತದೆ. ಹಂಗೆ ತಿಪ್ಪೆ ಖಾತ ಮೊದಲಿಂದೇನೆ ಶಿಫಾರಸು ಮಾಡಿದ್ದೈತಿ, ಬಟ್ ರೈತರ ಕಡೆ ಇರ್ತಿತ್ತದು. ಅದಕ್ಕೆ ಈ ತಿಪ್ಪೆ ಖಾತ ಒಳಗೆ ಆಲ್ರೆಡಿ ಇವೆಲ್ಲ ಆರ್ಗನಿಸಮ್ ಇರ್ತಿದ್ವು. ಅವು ಏನ್ ಮಾಡ್ತಿದ್ರು ಭೂಮಿ ಒಳಗೆ ಹೋದ್ಮ್ಯಾಗ ಅದ್ರೊಳಗಿರುವಂತಹ ಇಂಗಾಲ ಎಲ್ಲಾ ಸೂಕ್ಷ್ಮಣಜೀವಿಗೆ ಸಿಕ್ತಿತ್ತು, ಅದು ಸದ್ದು ಸಂಪತ್ ಭರಿತವಾಗಿ ಬೆಳೀತಿದ್ದು. ಈಗ ನಾವು ಇದಕ್ಕೆ ಎಕ್ಸ್ಟ್ರಾ ಮಾಡ್ಕೊಂಡು ಹಾಕ್ತಾ ಇದೀವಿ ಅಷ್ಟೇ. ಅದು ಬೀಜೋಪಚಾರ ಮುಖಾಂತರ ಆಗ್ಬಹುದು, ತಿಪ್ಪೆ ಖಾತ ಮುಖಾಂತರ ಆಗ್ಬಹುದು, ನಾವು ಮಿಕ್ಸ್ ಮಾಡಿ ಹಾಕ್ತಾ ಇದೀವಿ. ಅದಕ್ಕೋಸ್ಕರ ರೈತ ಬಾಂಧವರು ಕ್ಯಾಲ್ಸಿಯಂ ಕ್ಲೋರೈಡ್ ಜೊತೆ ಮಿಕ್ಸ್ ಬರ ನಿರೋಧಕ್ಕೋಸ್ಕರ ಒಂದು ಬೀಜ ಕಠಿಣಗೊಳಿಸೋದು, ಆಮೇಲೆ ತಾವು PSB ರಂಜಕ ಕರಗಿಸುವ ಅಣುಜೀವ ಗೊಬ್ಬರ ಜೊತೆ ನೀವು ಬೀಜೋಪಚಾರ ಮಾಡ್ಕೋಬೇಕು. ಈಗ ನೆಟ್ಟೆ ರೋಗಕ್ಕೂ ಇನ್ನೊಂದು ಅಂದ್ರೆ ಇದು ಒಂದು ಸಸ್ಯ ಕ್ರಿಯಾಶಾಸ್ತ್ರ. ಇದ್ರೊಳಗೆ ಹೆಂಗ ಹೋದ ವರ್ಷ ನಮ್ಗೆ 8 ವರ್ಷ ಹೆಂಗ ಕರೋನಾ ಬಂದ್ಮ್ಯಾಗ ಎಲ್ಲರೂ ಲಾಸ್ಟಿಗೆ ಆರೋಗ್ಯವೇ ಸಂಪತ್ತು, ನಿಮ್ಮ ದೇಹ ನೀವೇ ಕಾಪಾಡ್ಕೊಳ್ಳಿ ಅಂತ ಹೆಂಗಿದ್ದಂಗೆ ನಾವು ಮಣ್ಣು ಮತ್ತು ಆ ಬೆಳೆ ಬಗ್ಗೆ ಚಿಂತೆ ಮಾಡಿದ್ರೆ, ಸಸ್ಯ ಕ್ರಿಯಾಶಾಸ್ತ್ರ ಮತ್ತು ಮಣ್ಣಿನ ಬಗ್ಗೆ ಚಿಂತೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ನೆಟ್ಟೆ ರೋಗ ಆಟೋಮೆಟಿಕ್ ಕಂಟ್ರೋಲ್ಗೆ ಬರುತ್ತೆ. ಹೆಂಗೆ ನಮ್ಮಲ್ಲಿ ಕರೋನಾಗೆ ಎಲ್ಲರ ಅಂತಾರೆ ಬಂತು ಹೋಯ್ತು ಈಗ ಯಾರಿಗೂ ಗೊತ್ತಿಲ್ಲ, ಅವಾಗ ಬಹಳಷ್ಟು ಎಲ್ಲರ ಅಂಜಿಕೆ ಇತ್ತು. ಈ ಅದೇ ರೀತಿಯಾಗಿ ಇದೇ ವಾತಾವರಣ ಮುಂದಿನ ಹೋದ ವರ್ಷದ ವಾತಾವರಣ ಇದೇ ರೀತಿ ಬರುತ್ತಂತೂ ಇಲ್ಲ, ಯಾಕಂದ್ರೆ ಹೋದ ವರ್ಷ ತಮ್ಗೆಲ್ಲರೂ ಗೊತ್ತಿದೆ ನಾವು ಇದು ಡಿಸ್ಕಷನ್ ಮಾಡುವ ಮುಖ ಇಲ್ಲಿ ಮಟ್ಟ ಮಳೆನೂ ಬಂದಿತ್ತು, ಬಿತ್ತನೆ ಎಷ್ಟು ಕಡೆ ಆಗ್ಬಿಟ್ಟಿತ್ತು, ವಿಶೇಷವಾಗಿ ಮೇ ಎಂಡಿಗೆ ಬಹಳ ಚಲೋ ಮಳೆ ಬಂತು. ಹಾ ಸರ್, ಅವಾಗ ಮೇ ಎಂಡಿಗೆ ಬಂದಾಗ ಹೆಸರು ಬಿಸಿರು ಎಲ್ಲ ಬಿತ್ತನೆ ಮುಗಿದೋಗಿಬಿಟ್ಟಿತ್ತು. ಈ ಸಲ ಹೆಸರು ಈಗ ನಮ್ಮ ರೈತರ ಪ್ರಕಾರ ಆದ್ರೂ ಬಿತ್ತನೆ ಮಾಡಲ್ಲ, ಬಟ್ ನಾವು ಮೇ ಜೂನ್ ಮಟನು ಅದಕ್ಕೆ ಶಿಫಾರಸು ಮಾಡ್ತೇವೆ. ಬಟ್ ರೈತರು ಮಾಡಲಿಲ್ಲ ಅಂದ್ರೆ ಅವರು ಒಂದು ತಮ್ಮ ಅನುಗುಣವಾಗಿ ಮಾಡ್ಕೋತಾರೆ. ಸೊ ಇಂತಹ ಸಮಯದಲ್ಲಿ ಏನಾಗುತ್ತಾರೆ ಸಸ್ಯದೊಳಗೆ ಎಷ್ಟು ನಾವು ಸದೃಢತೆ ಕೊಡ್ತೇವೆ ಅದು ಮುಂದಿನ ದಿನಗಳಲ್ಲಿ ಅದು ರೋಗಕ್ಕೆ ಅದು ನಿರೋಧಕ ಶಕ್ತಿ ಬರುತ್ತೆ. ಅದರಂತೆ ಸರ್ ಒಂದು ಇನ್ನೊಂದು ಮಾತಾಡಿದ್ರು ನೆಟೆ ರೋಗ ನಿರೋಧಕ ಶಕ್ತಿ ಹೊಂದಿರುವಂತಹ ತಳಿಗಳು GR811 152 ಇದಕ್ಕಿಂತ ಮೊದಲು TSR ಅದಕ್ಕೆ ರೋಗ ನಿರೋಧಕ ಶಕ್ತಿ ಇತ್ತು. ಇತ್ತೀಚಿನ ದಿನಗಳಲ್ಲಿ ಕಲಬುರಗಿ ಕ್ಷೇತ್ರವಾಗ ಇದು ರೋಗ ನಿರೋಧಕ ಶಕ್ತಿ ಅದಕ್ಕೆ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ರೋಗಾಣುಗಳ ಸಂಖ್ಯೆ ಭೂಮಿಯಲ್ಲಿ ಹೆಚ್ಚಾಗೋದ್ರಿಂದ ಇದಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ. ಆದ್ರಿಂದ ರೈತ ಬಾಂಧವರಿಗೆ ಇಲ್ಲಿ ತಳಿಗಳ ಬಗ್ಗೆ ನಾವು ಏನಾದ್ರು ತಿಳಿಸಬೇಕಂದ್ರೆ GR811 152 ಯಾವುದೇ ಭೂಮಿಯೊಳಗೆ ಹಾಕ್ಲಕ್ ಬರಲ್ಲ. ತಾವು ಏನ್ ಮಾಡ್ಬೇಕಂದ್ರೆ 3 ಫೀಟ್ ಅಥವಾ 3 ಫೀಟ್ಗಿಂತ ಹೆಚ್ಚಿರುವಂತಹ ಆಳವಾದಂತಹ ಕಪ್ಪು ಭೂಮಿಯೊಳಗೆ ಇದು ನೀವು ಮೇಲಡಿಗೆ ಅಥವಾ ಒಣ ಬೇಸಾಯಕ್ಕೆ ಬಳಕೆ ಮಾಡಬಹುದು. ಇಲ್ಲಪ್ಪ ನಮ್ಗೆ ಮೇಲಡಿ ಏನೇ ಇದೆ ಭೂಮಿ ಕಡಿಮೆ ಆಳಿದೆ ಅಂದ್ರೆ ಮತ್ತೆ ನಿಮ್ಗೆ TS3R ಒಂದು ಇದು ಪರಿಸ್ಥಿತಿ. ಬಟ್ ಏನ ಹೋದ ವರ್ಷ ಅಲ್ಲಿ ನೆಟೆ ರೋಗದ ಏನಾದ್ರೂ ಲಕ್ಷಣಗಳು ಕಂಡಿದ್ರೆ ತಾವು ಅಲ್ಲಿ ಈ ತೊಗರಿ TS3R ಹಾಕ್ಲಕ್ ಬರಂಗಿಲ್ಲ. ಅವಾಗ ನಾವು ಕ್ರಾಪ್ ಹಾಲಿಡೇ ಅಂತೀವಿ ಅಂದ್ರೆ ಈ ತೊಗರಿಗೆ ತಾವು ಹಾಲಿಡೇ ಕೊಡ್ಬೇಕು. ಇದು ಬಿಟ್ಟು ಬೇರೆ ಬೆಳೆಗೆ ನೀವು ಏನಾದ್ರೂ ಇಲ್ಲಾಂದ್ರೆ ಏನಾಗುತ್ತೆ ನೀವು ಬಿತ್ತಿದ ಮ್ಯಾಗ ಮತ್ತೆ ನೆಟೆ ಬಂತಂದ್ರೆ ಪೂರ್ತಿ ಹೊಲಕ್ ಹೊಲನೆ ಹೋಗುತ್ತೆ. ಸೊ ಮೇಲಡಿ ಬಿಟ್ಟು ಮೇಲಡಿ ಒಳಗೆ ಏನಾದ್ರೂ 1-2 ಫೀಟ್ ಇದ್ದವರಿದ್ರೆ ತಾವು ಈ TS3R ಬಳಕೆ ಮಾಡಬೇಕಾಗತ್ತೆ. ಕಂಡೀಷನ್ ಸಪ್ಲೈ ಏನಂದ್ರೆ ನೆಟೆ ರೋಗ ಇರ್ಲಾರ ಕಡೆ ಒಂದೊಂದ್ ಕಡೆ ಒಮ್ಮೆ ಮೇಲಡಿ ಒಳಗೆ ಬಂದಿಲ್ಲ ಕೆಲವು ರೈತರು ಬಹಳಷ್ಟು ಕಡಿಮೆ ರೈತರು ಸರ್, ಬಹಳ ಕಡಿಮೆ ರೈತರು ಇದಾರೆ, ಅಂತವ್ರು ಬಳಕೆ ಮಾಡಬಹುದು, ಇಲ್ಲಾಂದ್ರೆ ತಾವು ಬೇರೆ ಅಲ್ಟರ್ನೇಟ್ ಬೆಳೆಗಳಿಗೆ ತಾವು ಹೋಗಬಹುದು. ಈ ಜಿ ಆರ್ ಜಿ 811 ಮತ್ತು 152 ಹೆಚ್ಚು ಆಳ, ಇಲ್ಲಾಂದ್ರೆ ನಿಮ್ಗೆ ಒಂದು ಎರಡು ಫೀಟ್ ಇತ್ತು ನೀರಿನ ಒಂದು ಕೊಡುವಂತ ಶಕ್ತಿ ಇರ್ತಾರೆ, ಒಂದು ಎರಡು ಅಡಿ ನೀರು ಕೊಡುವಂತ ಶಕ್ತಿ ಇರ್ತಾರೆ, ತಾವು ಇದು ಬಳಕೆ ಮಾಡಬಹುದು. ಯಾಕಂದ್ರೆ ಇದು 160 ರಿಂದ 165 ದಿವಸ ಇರುವಂತ ಬೆಳೆ ಇದೆ. ಸೊ ಆ ಹೂ ಹಾಡುವಂತ ಮತ್ತು ಕಾಯಿ ಕಟ್ಟುವಂತೊಳಗೆ ಇದಕ್ಕೆ ಹಸಿ ಬೇಕಾಗುತ್ತೆ. 150-155 ದಿವಸ ಇರುವಂತಹ TS3R ಅದು ತನ್ನ ಜೀವನ ಚಕ್ರ ಜಲ್ದಿ ಮುಗಿಸೋದ್ರಿಂದ ಅದು ಈ ಬರಕ್ಕೆ ಸ್ವಲ್ಪ ಒಳಗೆ ಮುಗಿದೋಗುತ್ತೆ. ಬಟ್ ಇದು ಹೆಚ್ಚು ಹೋಗೋದ್ರಿಂದ ಹಸಿ ಪ್ರಮಾಣ ಬೇಕಾಗುತ್ತೆ. ಅದಕ್ಕೋಸ್ಕರ ಆಳವಾದಂತಹ ಭೂಮಿ ಇದಕ್ಕೆ ಒಂದು ಸೂಕ್ತವಾದಂತಹ ಸಿಚುವೇಶನ್ ಅಂತ ನಾವು ಹೇಳ್ಬೋದು. ಅದಕ್ಕೆ GRG 811-152 ಬಳಕೆ ಮಾಡಬಹುದು. ಈ ಅಡಕ್ಕೂ ನೆಟೆ ರೋಗ ನಿರೋಧಕ ಶಕ್ತಿ TS3R ಹೆಚ್ಚಿದೆ ಸರ್. ಈ ರೀತಿಯಾದಂತಹ ತಾವು ಬೇಸಾಯ ಕ್ರಮಗಳನ್ನು ಉಪಯೋಗಿಸಬಹುದು. ಆಮೇಲೆ ಕೆಲವು ಈಗ ರೈತ ಬಾಂಧವರು ಮೇಡಮ್ ಹೇಳ್ದಂಗೆ ಹಸಿ ಇರಲಿಲ್ಲ ಅಂದ್ರೆ ಬಿತ್ತಲಕ್ಕೆ ಹೋಗ್ಬೇಡ್ರಿ, ಪೂರ್ಣ ಪ್ರಮಾಣದಂತಹ ಹದ ನೋಡ್ಕೊಂಡೇ ಬಿತ್ಕೋರಿ. ಹದ ಇಲ್ಲ ಅಂದ್ರೆ ರೈತರು ಬೀಜನ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಬರ ನಿರೋಧಕ ಶಕ್ತಿ ಕ್ಯಾಲ್ಸಿಯಂ ಕ್ಲೋರೈಡ್ ಮಾಡಿದ್ರು ಒಮ್ಮೆ 20 ದಿವಸ ಮಟ್ಟ ಹೋಗ್ಬಿಡ್ತು ಅಂದ್ರೆ ಏನಾಗತ್ತಾರೆ ಯಾವುದೇ ಭೂಮಿ ಆರುತ್ತೆ. ಸಾಮಾನ್ಯವಾಗಿ ಎಷ್ಟು ಅವಧಿ ಅವರು ಇದನ್ನ ತಡ್ಕೊಂಡು ಬೆಳೆಯುವಂತಹ ಒಂದು ಶಕ್ತಿ ಇರುತ್ತೆ ಅಂತೇಳಿ ಕಠಿಣ ಮಾಡಿದೀವಿ ನಾವು ಬೀಜಗಳನ್ನ ಎಷ್ಟು ದಿನಗಳನ್ನ ಸರ್? 8-10 ದಿವಸ 10 ದಿವಸ ಇಲ್ಲಾಂದ್ರೆ ಬಹಳ ಅಂದ್ರೆ 12-15 ದಿವಸ ಭೂಮಿ ಚೆನ್ನಾಗಿದೆ. ಯಾಕಂದ್ರೆ ಭೂಮಿನೂ ಇದ್ರೊಳಗೆ ಒಂದು ಪಾರ್ಟ್ ಇರುತ್ತೆ, ಸೊ ಅದನ್ನು ತೆಳಗಿರುವ ಹಸಿ ಆಗಿರುತ್ತೆ. ಇಲ್ಲಾಂದ್ರೆ ಹಸಿ ಮ್ಯಾಗ್ ಮ್ಯಾಗ ಇತ್ತು ಮತ್ತೆ 8-10 ದಿವಸ ಹೋಗಲ್ಲ ಸರ್ ಅದು ಎಷ್ಟೇ. ಯಾಕಂದ್ರೆ ಇದು ಬರ ನಿರೋಧಕ ಶಕ್ತಿ ಒಂದ್ ಕೆಲವು ದಿವಸಗಳಿಗೆ ಅಷ್ಟೇ ಅದು ಕೊಡುತ್ತೆ, ಆಮೇಲೆ ಹಸಿನೇ ಬರಲಿಲ್ಲ ಅಥವಾ ಭೂಮಿ ಅದಕ್ಕೆ ಮೇಡಮ್ ಹೇಳಿ ಹದ ಬಹಳಷ್ಟು ಬೇಕೇ ಬೇಕು. ಹದ ಇಲ್ಲಾಂದ್ರೆ ತಾವು ಬೆಳೆ ಹಾಕ್ಲಿಲ್ಲ ಅಂದ್ರೆ ಬಹಳಷ್ಟು ಉತ್ತಮ. ಆದ್ದರಿಂದ ರೈತರು ಬಾಂಧವರು ಹಸಿ ನೋಡಿಕೊಂಡು ಅಥವಾ ಹದ ನೋಡಿಕೊಂಡೇ ಬಿತ್ತನೆ ಕಾರ್ಯಕ್ಕೆ ನೀವು ಹೋಗಬೇಕು. ಬಹಳ ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ ಯೂಸುಫ್ ಅಲಿ ಅವರೇ. ನಮ್ಮ ರೈತರು ಈ ವಿಚಾರಗಳನ್ನ ಅಳವಡಿಸಿಕೊಳ್ಬೇಕು. ಮತ್ತೆ ಇನ್ನ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಕೃಷಿ ಇಲಾಖೆ ಯಾವ ರೀತಿಯಾದಂತಹ ಒಂದು ಸಲಹೆ ಸೂಚನೆ ಕೊಡ್ತದೆ ನಮ್ಮ ರೈತರಿಗೆ? ಈಗಾಗಲೇ ತಾವು ಹೇಳಿರಿ ಅಂದ್ರೆ ಸಾಕಷ್ಟು ಹಸಿ ನೆಲದೊಳಗೆ ಇಲ್ಲ ಅಂತಂದಾಗ ನಾವು ಬಿತ್ತನೆ ಮಾಡುವಂತಹ ಒಂದು ರಿಸ್ಕ್ ತಗೋಬಾರದು ಅನ್ನುವಂಥದ್ದು. ಅನಸೂಯ ಮೇಡಮ್ ಅವರು ತಾವು ಮತ್ತೆ ಏನಾದರೂ ವಿಚಾರಗಳನ್ನ ಹೇಳ್ತಾ ಇದ್ರಿ ಇದ್ರ ಬಗ್ಗೆ ಸರ್? ಈಗ ರೈತರಲ್ಲಿ ನಾನು ಏನು ಒಂದು ಕಳಕಳಿಗೆ ಮನವಿ ಮಾಡ್ಕೊಳ್ತೀನಿ ಅಂದ್ರೆ, ಈಗ ಆಲ್ರೆಡಿ ಸರ್ ಹೇಳಿದ್ರು ವಿವರವಾಗಿ ಮೂರು ತಳಿಗಳ ಬಗ್ಗೆ, TS3R ಬಗ್ಗೆ, GRG 811-152 ಬಗ್ಗೆ ಹೇಳಿದ್ರು. ನಾನು ಹೇಳಿದ ಲಾಸ್ಟ್ ಇಯರ್ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕೂಡ ನಮ್ಮ ನೆಟೆ ರೋಗ ಬಂದಿದ್ದಿದೆ. ಈಗ ಚೆನ್ನಾಗಿ ಮಳೆ ಬಂತು, ಇಮಿಡಿಯೇಟ್ ಒಂದು ವಾರದಲ್ಲಿ ಚೆನ್ನಾಗಿ ಮಳೆ ಬಂತು ಅಂತಂದ್ರೆ ತಾವ್ ರೈತರು ಬಿತ್ತಾಕ್ ಹೋಗಿ ದಯಮಾಡಿ ಎಲ್ಲಿ ನೆಟೆ ರೋಗ ಬಂದೈತಿ ಅಲ್ಲಿ ಆ ರೈತ ಬಾಂಧವರು ತೊಗರಿಯನ್ನ ಬೆಳಿಬೇಡಿ. ಮೊದಲೇ ನನ್ನ ರಿಕ್ವೆಸ್ಟ್, ಕ್ರಾಪ್ ಚೇಂಜ್ ಮಾಡಿ ನೀವು ಅದೇ ತೊಗರಿನ ಬೆಳೆಬೇಡಲ್ಲಿ ನೀವು ಸೂರ್ಯಕಾಂತಿ ಹಾಕಿ ಸಜ್ಜೆ ಹಾಕಿ ಮತ್ತೆ ಹಿಂಗಾರಿ ಮತ್ತೆ ಬೇರೆ ಬೆಳೆ ತಕ್ಕೋಬಹುದು. ನೀವು ಒಂದು ಇದನ್ನಾದ್ರೂ ಕೂಡ ಅಂದ್ರೆ ಪಲ್ಸಸ್ ಬಿಟ್ಟು ಬೇರೆ ಬೆಳೆನ ಹಾಕಿ ಅಂತ, ಎಳ್ಳನ್ನ ಹಾಕಿ ಹಂಗ ಬೇರೆ ಬೇರೆ ಬೆಳೆಗಳನ್ನ ಹಾಕಿ ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀವಿ. ಇಲ್ಲ ನಾನು ತೊಗರಿನೇ ಹಾಕ್ಬೇಕು ಅಂತಂದ್ರೆ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಹಾಕಿ ಅಂತ ನಾವು ಹೇಳ್ತೀವಿ. ಸೊ ಈಗ ಅವರು ಏನು ಆಳವಾದ ಕಪ್ಪು ಭೂಮಿ ಇತ್ತು, ಆಳವಾದ ಕಪ್ಪು ಭೂಮಿ ಇತ್ತಂದ್ರೆ ಅಲ್ಲಿ ನೀವು GRG 811-152 ತಳಿಯನ್ನ ಹಾಕಿ. ಅಕಸ್ಮಾತ್ ಆಗಿ ನಿಮ್ಮಲ್ಲಿ ಮಡ್ಡಿ ಜಮೀನ್ ಐತಿ, ಆಳು ಕಪ್ಪು ಭೂಮಿ ಇಲ್ಲ, TS3R ಹಾಕಿದ್ರು ಕೂಡ ತಾವು ಈಗ ಆಲ್ರೆಡಿ ಹೇಳಿದಂಗೆ ಅವರು ಬೀಜೋಪಚಾರ ಕಂಪಲ್ಸರಿ ಆಗಿ ಬೀಜೋಪಚಾರ ಮಾಡಿ ಆಮೇಲೆ ಬಿತ್ತುವಾಗ ಏನೈತಿ ಅವ್ರಿಗೆ ಆಲ್ರೆಡಿ ಏನೋ ಒಂದು 100 kg ತಿಪ್ಪೆ ಗೊಬ್ಬರನ ತಗೊಂಡು 15 ದಿವಸಕ್ಕಿಂತ ಮುಂಚೆ ಬಿತ್ತಕ್ಕೆ 15 ದಿವಸಕ್ಕಿಂತ ಮುಂಚೆ 100 kg ತಿಪ್ಪೆ ಗೊಬ್ಬರ ತಗೊಂಡು ಅದಕ್ಕೆ 2 kg ಟ್ರೈಕೋಡರ್ಮಾನ ಮಿಕ್ಸ್ ಮಾಡಿ 15 ದಿವಸಗಳ ಕಾಲ ಅದನ್ನ ಒಣ ಹಾಗೆ ಇಟ್ಟು ಆಮೇಲೆ ಬಿತ್ತು ಟೈಮ್ನಾಗ ಅವ್ರ ಸಾಲ್ಗುಂಟ ಅವ್ರ ಏನಾದ್ರೂ ತಿಪ್ಪೆ ಗೊಬ್ಬರ ಹಾಕುವಂತ ಹೋಗಿ ಈ ರೀತಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡ್ರೆ ಅವರು ಒಂಚೂರು ಏನಾದ್ರೂ ಬೆಳೆ ತೆಗಿಲಿಕ್ಕೆ ಸಾಧ್ಯ ಐತಿ. ಅದೇ ರೀತಿಯಾಗಿ ಸರ್ ಹೇಳ್ದಂಗೆ ಇಂಟರ್ಕ್ ಏನು ಅಂತರ್ಬೆಳೆ ಏನೈತಲ್ಲ ಸರ್, ಅದನ್ನು ಜೋಳ ಒಂದ್ ಬಿಡಿಗೆ ಜೋಳ ಅನ್ನೋ ಹಾಕಿ ಪ್ರಿಕಾಷನ್ ಮೇಜರ್ ಫಸ್ಟ್ ಆಫ್ ಆಲ್ ತೊಗರಿ ಹಾಕದೆ ಬೇರೆ ಬೆಳೆಯನ್ನ ಬೆಳೆ. ಎರಡನೇದು ಮಾಡ್ಬೇಕಂತಂದ್ರೆ ತಾವು ಈ ರೀತಿಯಾದಂತಹ ಒಂದು ಕ್ರಮಗಳನ್ನು ಬೀಜೋಪಚಾರ ಮಾಡಿ ಅದೇ ರೀತಿಯಾಗಿ ತಿಪ್ಪೆ ಗೊಬ್ಬರವನ್ನು ಹಾಕಿ ಆಮೇಲೆ ಮಿಕ್ಸಿಂಗ್ ಕ್ರಾಪ್ ಅನ್ನ ಮಾಡಿಬಿಟ್ಟು ಬೆಳೆಯನ್ನ ಹಾಕಿ ಅಂತ ನಂಬುದೊಂದು ಕೃಷಿ ಇಲಾಖೆ ಪರವಾಗಿ ಎಲ್ಲಾ ರೈತ ಬಂದವರಿಗೆ ಕಳಕಳಿಯ ಮನವಿ. ಆಮೇಲೆ ಇನ್ನೊಂದು ನಾನು ಏನು ಕೇಳ್ತೀನಿ ಸರ್, ಈಗ ಸರ್ ಹೇಳಿದ್ರು ಬೀಜೋಪಚಾರ ಮಾಡಿ ಹೇಳ್ತಿದ್ರು, ಅದಕ್ಕೆ ನಾನು ಜೈ ಸರ್ ಏನ್ ಹೇಳ್ತೇನೆ ಡಿಟೇಲ್ ಆಗಿ ಒಂಚೂರು ಯಾವ ರೀತಿ ಬೀಜೋಪಚಾರ ಮಾಡಬೇಕು ಅಂತ ರೈತ ಬಂದವರು ತಿಳಿಸ್ಕೊಡಿ ಅಂತ. ಈಗ ಮೇನ್ ಆಗಿ ನಮಗೆ ಬೀಜೋಪಚಾರದ ಒಂದು ಆಂದೋಲನ ಆಗಿ ಮಾಡಿದರೆ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಿಗೂ ನಮ್ಮ ಟ್ರೈನಿಂಗ್ಗಳಿಗೂ ಎಫ್ ಪಿ ಒಟ್ಟಿಗೂ ಎಸ್ ಎಚ್ ಜಿ ಒಟ್ಟಿಗೂ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಒಂದು ತಿಂಗಳಿಂದ ಸ್ಟಾರ್ಟ್ ಆಗಿದೆ ಎಲ್ಲಾ ಕಾರ್ಯಕ್ರಮಗಳು. ಕೆವಿಕೆ ಬಂದ ಪ್ರತಿಯೊಬ್ಬರು ತಜ್ಞರು ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದಾರೆ. ಏನಂದ್ರೆ ಒಂದು ತಪ್ಪು ಮಾಡ್ತಾರೆ ಸರ್, ನಾವು ಬೆಲ್ಲದ ಪಾಕ ಹಾಕಿ ಬಿಸಿ ಆಗಿ ತಣ್ಣಗಾದ್ಮೇಲೆ ಯೂಸ್ ಮಾಡಬೇಕು. ಹೊಸ ಕೆಲವೊಂದು ಗೊತ್ತಿಲ್ಲದ ರೈತರು ಬೆಲ್ಲ ಈಗಾಗಲೇ ಮುಂದೆ ಕೆಲವೊಂದ್ ಕಡೆ ಮಳೆ ಬಂದಿದೆ ಅಂತ ಆಲ್ರೆಡಿ ಬೆಲ್ಲದ ಪಾಕ ಕೆಲವು ಬಿಸಿ ಮಾಡ್ಕೊಂಡು ಗೊತ್ತಿಲ್ಲದೆ ಹಾಕಿದರೆ. ನಮ್ಮ ಕೆವಿಕೆ ಕಲಬುರಗಿ ವಿಡಿಯೋದಲ್ಲಿ ಕೂಡ ಹಾಕಿದ್ದೇವೆ ನಾವು ಬಹಳಷ್ಟು ಇನ್ಫಾರ್ಮೇಶನ್. ರೈತರೇ, ಏನು 300 ಗ್ರಾಂ ಬೆಲ್ಲ ಒಂದ್ ಲೀಟರ್ ನೀರು ಹಾಕಿಬಿಟ್ಟು ಕುದಿಸಿಬಿಟ್ಟು ಫುಲ್ ಅರ್ಧ ಗಂಟೆ ಒಂದ್ ಅರ್ಧ ತಾಸು ತಣ್ಣಗೆ ಆದ್ಮೇಲೆ ಲೇಪನ ಕೊಡಬೇಕಾಗುತ್ತೆ. ಅತಿಯಾದ ದಪ್ಪನ ಲೇಪನ ಕೊಟ್ಟಾಗಲೂ ಅದು ಟ್ರಾಕ್ಟರ್ ಇಲ್ಲ ಇಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಅವರು ಸರ್ನು ಹೇಳ್ತಾರೆ. ಯಾಕಂದ್ರೆ ಟ್ರೈಕೋಡರ್ಮ ಉಪಚಾರ ಫಸ್ಟ್ ಮಾಡ್ಕೊಳ್ಳಿ, ಆಮೇಲೆ ರೈಸೋಬಿಯಂ ಮಾಡ್ಕೊಂಡು ಒಂದ್ ಎಕರೆಗೆ 200 ಗ್ರಾಂ ಪಿ ಎಸ್ ಬಿ ಬೇಕಾಗುತ್ತೆ, ರೈಸೋಬಿಯಂ ಬೇಕಾಗುತ್ತೆ 40 ಗ್ರಾಮ್, 5 ಕೆಜಿ ಬ್ಯಾಗೆ ಇದೆ ಪ್ಯಾಕಿಂಗ್, ಅದಕ್ಕೆ ಒಂದು 20-20 ಗ್ರಾಮ್ ಅಷ್ಟು ಟ್ರೈಕೋಡರ್ಮ ಸಾಕಾಗುತ್ತೆ. ಆ ಪ್ರತಿಯೊಂದು ಮೆತ್ಕೊಂಡು ಬೆಲ್ಲದ ಪಾಕ ಜಾಸ್ತಿ ಆದಾಗ ಇಳಿಯಲ್ಲ, ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ಲ ಸೋಯಿಂಗ್ ಮಾಡಿದ್ದು ಲಾಸ್ಟ್ ಟೈಮ್ ಕೆಲವೊಂದು ನೋಡಿದ್ವಿ, ವೇರಿಯೇಷನ್ ಆಗ್ಬಿಟ್ಟವೆ. ಎಚ್ಚರಿಕೆಯಿಂದ ಇರಬೇಕು ಮೇಡಮ್. ಕರೆಕ್ಟ್ ಆಗಿ ಒಂದು ಹೇಳಿದ್ರಿ, ಏನು 5-5 ಕೆಜಿ ಬೇಕಿದೆ, ಏನು ಇನ್ಪುಟ್ಸ್ ಗಳು ಅದು ಕರೆಕ್ಟ್ ರೆಡಿ ಮಾಡ್ಕೊಳ್ಳಿ. ಏನು ಪಿ ಎಸ್ ಬಿ 200 ಗ್ರಾಮ್, ಐಸೋಬಿಯಂ 200 ಗ್ರಾಮ್, ಆಮೇಲೆ ಟ್ರೈಕೋಡರ್ಮ 40 ಗ್ರಾಮ್, ಅದನ್ನು ನೋಡ್ಕೊಂಡು ಆಗ್ಬೇಕಾಗುತ್ತೆ. ಆಮೇಲೆ ಪ್ರತಿಯೊಂದರಲ್ಲಿ ಅಷ್ಟೇ 5-6 ತಾಸು ಒಣಗಿಸುವ ಸನ್ನಿವೇಶ ಬೇಕಾಗಿಲ್ಲ ಸರ್. ಹೇಳ್ದು ಕ್ಯಾಲ್ಸಿಯಂ ಕ್ಲೋರೈಡ್ ಟ್ರೀಟ್ಮೆಂಟ್ 5 ತಾಸು ಒಣಗಿಸಬೇಕು, ಆದ್ರೆ ಪಿ ಎಸ್ ಬಿ ರೈಸೋಬಿಯಂ ಟ್ರೈಕೋಡರ್ಮ ಹಾಕೊಂಡು 5 ತಾಸು ಒಂದು ರಾತ್ರಿ ಮುಂಚೆನೆ ಮಾಡಬೇಕಾಗಿಲ್ಲ. ಜಸ್ಟ್ 40 ಮಿನಿಟ್ಸ್ ಬಿಫೋರ್ ಸೋಯಿಂಗ್ ಮಾಡಿದ್ರೆ ಸಾಕಾಗುತ್ತೆ. ಇದೊಂದು ಎಚ್ಚರಿಕೆ ಕ್ರಮವನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಸರ್, ನಮಗೆ ಇತ್ತೀಚಿನ ದಿನಗಳಲ್ಲಿ ಕಬ್ಬದ್ದು ನೆಟೆ ಬಂದಿದೆ. ನಿನ್ನೆ ಎಲ್ಲಾ ಕಡೆ ನಾವು ಫ್ಯಾಕ್ಟರಿ ಏರಿಯಾ ಮೊನ್ನೆ ನಾವು ತಗಲಿ ಸರ್ ನಮ್ಮ ಟೀಮ್ ಆಗಿ ಹೋಗಿದ್ದೆವು ವಿತ್ ನೋಡೋದಾ, ಇದು ಕೂಡ ಒಂದು ಸನ್ನಿವೇಶ ಬಂದಿದೆ. ಏನು ಜೂನ್ 5 ತಾರೀಕಿಗೆ ಬಿಫರ್ಜಾಯ್ ಸೈಕ್ಲೋನ್ ಸೃಷ್ಟಿ ಆಯಿತು ಕೇರಳದಲ್ಲಿ ಅರೇಬಿಯನ್ ಸೀಯಿಂದ, ಇವತ್ತು ನಮಗೆ ಗುಜರಾತ್ ವರೆಗೂ ಬಂತು, ಕಚ್ ಅಲ್ಲಿ ಯಾವ್ದು ಜಾಮ್ನಗರ್ ಏರಿಯಾಕ್ಕೂ ಬಂತು. ಇತ್ತೀಚಿನ ಪೀರಿಯಡ್ ಅಲ್ಲಿ ಆ 6 ದಿನ ಪೀರಿಯಡ್ ಅಲ್ಲಿ ಗಾಳಿ ಕೂಡ ಬಹಳಷ್ಟು ಬೀಸ್ತು, 150 ಕಿಲೋಮೀಟರ್ ಇಂತ ಸನ್ನಿವೇಶದಲ್ಲಿ ಈಸಿಯಾಗಿ ಸ್ಯಾಂಪಲ್ ಇನ್ನು ಬೆಳಗ್ಗೆ ತಾನೆ ಬಂದಿತ್ತು. ಈಸಿಯಾಗಿ ಫ್ಯೂಜೇರಿಯಂ ಮತ್ತೆ ರೂಟ್ ಗ್ರಬ್ ಕಂಬೈನ್ ಇನ್ಫೆಕ್ಷನ್ ಈಸಿಯಾಗಿ ಬಿದ್ದುಬಿಟ್ಟವೆ. ರೈತನಿಗೆ ಇದು ಗಾಳಿಯ ಸನ್ನಿವೇಶ ದೊಡ್ಡ ಸವಾಲಾಗಿದೆ. ನೋಡುವಾಗ ವಿಜ್ಞಾನಿಗಳಿಗೆ ಹೊಸ ಮಾಹಿತಿನೂ ಸಿಗ್ತದೆ, ಇದಕ್ಕೆ ಈಸಿ ಆಗಿ ಹೋಗಿದೆ ಸೈಕ್ಲೋನ್ಸಿ. ಇನ್ನೊಂದು, ರೈತರಿಗೆ 1 ಎಕರೆ ಪ್ರದೇಶದಲ್ಲಿ 3 ಗಂಟೆಯಲ್ಲಿ ಕವರ್ ಮಾಡ್ತಿದ್ದ ನೀರು ಅದನ್ನು ಕೊಡಕ್ಕಾಗಿಲ್ಲ. ಪರ್ ಡೇನೆ 4-5 ಸಲ ಫ್ಯೂಸ್ ಹೋಗ್ತಾ ಇದೆ ಅಂತ ರೈತರು ಅದೊಂದು ಅನುಭವಕ್ಕೆ ಹಚ್ಚಿಕೊಂಡಿದ್ದಾರೆ. ಇನ್ನು ಸಾಲುಗಳಲ್ಲಿ ನೀರು ಹೋಗಿದ್ದು ಅದ್ರ ಸ್ಪೀಡ್ ಕೂಡ ಈ ಗಾಳಿ ಕಡಿಮೆ ಮಾಡಿಬಿಟ್ಟಿದೆ. ಸೊ ಈವ್ನಿಂಗ್ ಟೈಮ್ ಮಧ್ಯಾಹ್ನ ಟೆಂಪರೇಚರ್ ರೈಸ್ ಆಗ್ತಾ ಇದೆ, 3 ಗಂಟೆಯಿಂದ ತೀವ್ರವಾದ ಗಾಳಿ ಬೀಸ್ತಾ ಇದೆ. ಈ ಸನ್ನಿವೇಶದಿಂದಾಗಿ ಬಹಳಷ್ಟು ಅನಾನುಕೂಲ ಆಗ್ತಾ ಇದೆ. ಈವನ್ ಕಬ್ಬಲ್ಲಿ ಕೂಡ ನಾವು ನೋಡ್ತಾ ಇದೇವೆ ಗೊಣ್ಣೆಹೊಳೆ ಸಮಸ್ಯೆ ಮತ್ತೆ ಫಿಜರಿ ಮಿಲ್ಟ್ ರೈತರುಗಳಿವೆ. ಮೆಟ್ರೈಸಮ್ 2 ಕೆಜಿ 50 ಕೆಜಿ ಎರೆಹುಳ ಗೊಬ್ಬರಕ್ಕೆ, ಆಮೇಲೆ ಟ್ರೈಕೋಡರ್ಮ ಮಿಸ್ ಮಾಡಬಹುದು. ಆವಾಗ ಮಾತ್ರ ಇದು ಕಂಬೈನ್ಡ್ ಇರುವಂತಹ ಇನ್ಫೆಕ್ಷನ್ ಫಸ್ಟ್ ಹುಳ ಸೇರ್ಕೊಂಡು ಕೆರೀತದೆ, ಆಮೇಲೆ ಫಂಗಸ್ ಎಂಟ್ರಿ ಆಗುತ್ತೆ, ಬೂಸ್ಟ್ ಎಂಟ್ರಿ. ಈ ರೀತಿ ಕಾಂಪ್ಲೆಕ್ಸ್ ಇರೋದ್ರಿಂದ ರೈತರು ಎಚ್ಚರಿಕೆಯಿಂದ ಇರಬೇಕು. ಅದರ ಬಗ್ಗೆ ಕೂಡ ರೈತರು ನಮಗೆ ಮಾಹಿತಿ ಸರ್ ಡೈರೆಕ್ಟ್ ನಾ ಹೇಳ್ಬಿಡ್ತೀನಿ. ಬಹಳಷ್ಟು ರೈತರು ನಮ್ಮಲ್ಲಿನೇ ಬರ್ತಾರೆ, ಪ್ರಶ್ನೆಗಳು ಎತ್ತಿರ್ತಾರೆ. ಕೆಲವು ರೈತರದ್ದು ಕೆಲವು ಪ್ರಶ್ನೆಗಳು ಏನಿದೆ ಅಂದ್ರೆ ಸರ್, ನಮ್ಮಲ್ಲಿ ಹೊಳೆ ಬರುತ್ತೆ, ಹೊಳೆ ಬರುತ್ತೆ ಸರ್, ಬಂದು ನಿಂದಿರುತ್ತೆ, ಆಮೇಲೆ ನಿಂತ ಮ್ಯಾಗೆ ಹೋಗುತ್ತೆ. ಅಂತ ಸಿಚುವೇಶನ್ ಒಳಗ ನಾ ಹಾಕ್ಲಾ ಇಲ್ಲ ತೊಗರಿ, ಯಾಕಂದ್ರೆ ನಿಮ್ಗೆ ಹೇಳಿದಂಗೆ ಹೋದ ವರ್ಷ ನಮ್ಗೆ ಹಸಿ ನೆಟೆ ಅಲ್ಲಿಂದನೇ ಹಸಿ ಬಹಳಷ್ಟು ಆಗಿದ್ರಿಂದ ನೆಟ್ಟಿರೋಗದ್ದು ಒಂದು ಬಾಧೆ ಶುರು ಆಗ್ಬಿಟ್ಟಿತ್ತು. ಯಾವುದೇ ಬೆಳೆ ನಮ್ಮ ಎಸ್ಪೆಷಲಿ ಈ ಭತ್ತೊಂದು ಬಿಟ್ಟು 24 ಗಂಟೆ ತಾಸು ಏನಾರ ನೀರ್ ಅಲ್ಲೇ ನಿಂತು ಬಿಟ್ರೆ ಎಲ್ಲಾ ಬೆಳಗ್ಗೆ ಅದು ಬಾಧೆ ಆಗೇ ಆಗುತ್ತೆ. ಅದ್ರೊಳಗೆ ತೊಗರಿ ಬಹಳ ಸೆನ್ಸಿಟಿವ್ ಅದಕ್ಕೆ. ಸೊ ಅದಕ್ಕೋಸ್ಕರ ಅಂತ ರೈತರು ಅಂತ ಜಾಗದಲ್ಲಿ ತೊಗರಿ ನೀವು ಹಾಕ್ಲಕ್ಕೆ ಹೋಗ್ಬೇಡ್ರಿ. ಏನೋಪ ಏನಾಗ ಮುನ್ನೆಚ್ಚರಿಕೆ ಕ್ರಮವಾಗಿ ಬರಲಾರ್ದಂಗ್ ನೋಡ್ಕೋದು, ಅಥವಾ ಬಂದಿಂತ ನೀರ್ ಹೊರಗೆ ಹೋಗಂಗೆ ನೋಡ್ಕೋದು, ಪ್ರಾಪರ್ ಡ್ರೈನೇಜ್ ಮಾಡೋದು, ಇದು ಮಾಡಿದ್ರೆ ನೀವು ತೊಗರಿ ಬಿದ್ದಬಹುದು. ಬಟ್ ಕಂಡೀಷನ್ ಏನಿದೆ ಅದು 24 ತಾಸು ಅಥವಾ ಅದಕ್ಕೆ ಒಮ್ಮೆ ಏನಾಗುತ್ತೆ 12 ತಾಸು ನಿಂತ್ರು ಒಮ್ಮೆ ಅದು ಏನಾಗುತ್ತೆ ನೋಡ್ಲಕ್ ಹಸಿರಿರುತ್ತೆ. ಆಮೇಲೆ ಕೆಲವು ದಿನಗಳಾದ್ಮೇಲೆ ಅದು ಯಾಕಂದ್ರೆ ಬೇರ್ಕೊಳಕ್ ಬಿಟ್ಟಿರುತ್ತೆ, ಒಣಗ್ಲಕ್ ಶುರು ಆಗ್ಬಿಡುತ್ತೆ. ಸೊ ಆದ್ದರಿಂದ ರೈತರು ಸರ್ ಹೇಳ್ತಾ ಇದ್ರು, ನೀವು ಹೇಳ್ತಿದ್ರು 150 ಕಿಲೋಮೀಟರ್ ಗಾಳಿ ಇದೆ, ಮತ್ತೆ ಇದು ಒಂದೊಂದು ಕಡೆ ಒಂದೊಂದು ಪ್ಲೇಸ್ ಒಳಗೆ ಬರ ಇದ್ರು ಒಮ್ಮೆ ಹೊಳೆ ಬರುತ್ತೆ, ಅಂದ್ರೆ ಹೊಳೆ ಮಗಲ್ಕಿದ್ದು ಅಂತಹ ಪರಿಸ್ಥಿತಿ ಒಳಗೆ ಅಂತ ರೈತರು ಏನ್ ಮಾಡ್ಬೇಕಂದ್ರೆ ಈ ಸಿಚುವೇಶನ್ ಈ ತರ ಅಲ್ಲಿ ತೊಗರಿ ಹಾಕ್ಲಕ್ ಹೋಗೇಬಾರ್ರಿ, ನೀವು ಬಿಟ್ಬಿಡ್ರಿ. ಅಂತ ಸಮಯ ಒಳಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ನೀರ್ ಬಂದಂತಹ ಪರಿಸ್ಥಿತಿ ಇತ್ತರ ಅದಕ್ಕೆ ಮುಂಜಾಗ್ರತೆ ಕ್ರಮ ಹಾಕೊಂಡು ಆಮೇಲೆ ತಾವು ಅದಕ್ಕೆ ನೀವು ತೊಗರಿ ಬಿತ್ತನೆ ಮಾಡ್ಲಕ್ ಹೋಗ್ಬಹುದು. ಸೊ ರೈತ ಬಂದವರು ಅದೊಂದು ತಾವು ಗಮನದಲ್ಲಿ ಇಟ್ಕೋಬೇಕು, ಮುಂದಿನ ದಿನಗಳಲ್ಲಿ ಯಾವ ರೀತಿ ಆದಂತಹ ಮುನ್ನೆಚ್ಚರಿಕೆ ಕ್ರಮ ತಾವು ವಹಿಸಬೇಕಂತ. ಈಗಿನ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಅನ್ಸೂಯ ಮೇಡಮ್ ಅವ್ರತಾವ ಏನಾದ್ರು ಸರ್, ಇವಾಗ ಇನ್ನೊಂದ್ ಹೇಳಕ್ ಮರ್ತಿದ್ದೆ ನಾನು, ಅಕಸ್ಮಾತ್ ಹೋದ ವರ್ಷದಂಗ ಮಳೆ ಬಂತು ಅನ್ಕೊಳ್ಳಿ ಸರ್, ಅದಕ್ಕೆ ರೈತ ಬಾಂಧವ್ರು ಏನ್ ಕೇಳ್ತೀನಿ ಅಂದ್ರೆ, ಏನ್ ಅವರು ಬಿತ್ತಣಿಕೆ ಮಾಡ್ತಾರ, ಪ್ರತಿ 10 ಸಾರಿ ಒಂದ್ ಹುಸಿ ಸಾಲ ಅಂತ ಬಿಡ್ಬೇಕು, ಪ್ರತಿ 10 ಸಾರಿ ಹುಸಿ ಸಾಲ ಅಂತ ಬಿಡ್ಬೇಕು, ಪ್ರಾಪರ್ ಡ್ರೈನೇಜ್ ಮಾಡ್ಕೋಬೇಕು ಪ್ರಿಕಾಷನ್ ಮೇಜರ್ ಆಗಿ. ಆಮೇಲೆ ಅವ್ರು ಏನ್ ನೀರ್ ಹೊರಗೆ ಹೋಗ್ಬೇಕಲ್ಲ, ಅದ ನೀರ್ ಹೊರಗೆ ಹೋಗಕ್ಕೆ ಡ್ರೈನೇಜ್ ಅನ್ನ ಮಾಡ್ಕೊಳ್ಳಿ, 10 ಸಾರಿ ಹುಸಿ ಸಾಲನ್ನ ಬಿಡ್ಲಿ. ಆಮೇಲೆ ಸಾಧ್ಯವಾದ್ರೆ ಅವ್ರ ಏನ್ ಐತಿ ರಿಜೆಕ್ಷನ್ ಫರ್ರೋಸ್ ಅಲ್ಲಿ ನಾವು ಬಿತ್ತು ಅಂತ ಏನು ಸರ್ ಹೇಳಿದ್ರು, ಟೈಮ್ ಬೋದು ಪದ್ಧತಿಯಲ್ಲಿ ಮಾಡ್ಲಿ, ಅದೇ ಸೇಮ್ ಸೀ ಟ್ರೀಟ್ಮೆಂಟ್ ಮಾಡ್ಲಿ, ಅದೇ ರೀತಿ ಆಮೇಲೆ ತಿಪ್ಪೆ ಗೊಬ್ಬರ ಹಾಕ್ಲಿ, ಎಲ್ಲಾ ಮೇಜರ್ಸ್ ನ ತಗೊಂಡು ರೈತರು ಬಿತ್ತಲಿ ಅಂತ ನಾನು ಹೇಳ್ತೀನಿ ಸರ್. ಅದ್ರೊಳಗೆ ಇನ್ನೊಂದು ಪಾಯಿಂಟ್ ನಾ ಆಡ್ ಮಾಡ್ಬೇಕಂತ ಇದೀನಿ, ರೈತ ಬಂದವರು ಸಾಲಿನ ಸಾಲು ಕರೆಕ್ಟ್ ಇದು ಮಾಡ್ತಾರೆ, 3 ಫೀಟ್ ಇಡ್ತಾರೆ, ಅಂತರ ಇಡೋದು ಒಂದು ಬಹಳಷ್ಟು ಮುಖ್ಯ. ಯಾಕಂದ್ರೆ ಯಾವುದೇ ರೋಗಕ್ಕೆ ಮತ್ತು ಕೀಟಕ್ಕೆ ಒಂದಕ್ಕೊಂದು ಅಗಲಿಕ್ ಮಲ್ಕ್ ಬಂತು ಅಂದ್ರೆ ರೈತ ಬಂದವ್ರು ಏನ್ ಮಾಡ್ತಾರೆ, ಸಾಲಿನ ಸಾಲು ಇಡ್ತಾರೆ, ಬಟ್ ಗಿಡದಿಂದ ಗಿಡಕ್ಕೆ ಹೆಂಗಂದ್ರೆ ನಮ್ ನಾಲ್ಕು ಬೊಟ್ಟೆ ಹೆಂಗದಲ್ಲ ಆ ರೀತಿಯಾಗಿ ಅವರು ಬಿತ್ತನೆ ಮಾಡ್ತಾರೆ. ಆದ್ರಿಂದ ನಾವು ಶಿಫಾರಸ್ ಪ್ರಕಾರ 3 ಫೀಟ್ ಮತ್ತು ಇಂಟು 1 ಫೀಟ್ ಇದೆ. ರೈತ ಬಂದ್ರು ಅಂದ್ರೆ 1 ಫೀಟ್ಗೆ ಒಂದು ಕಾಳು ಬಿತ್ತಾರೆ, 1 ಫೀಟ್ಗೆ ಇನ್ನೊಂದು ಕಾಳು ಬಿಡ್ಬೇಕು. ಬಟ್ ಆ ಟ್ರಾಕ್ಟರ್ನವರು ಇವ್ರಿಗೂ ಏ ನಡೀತಾ ಬಿಡ್ರಿ ಅಂತ ಹಾಕ್ತಾರೆ. ಯಾಕಂದ್ರೆ ಈ ಬೀಜ ಬೇರೆ ಬೀಜ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಅನ್ನೋಷ್ಟು ಕಡಿಮೆ ಇರುತ್ತೆ, ಅಂದ್ರೆ ಜಲ್ದಿ ಸಿಗುತ್ತೆ, ಇಲ್ಲ ಮನಿ ಬೀಜನೇ ಇರ್ತವೆ, ಹೋದ್ರೆ ಹೋಗ್ಲಿ ಅಂತ ಇದು ಮಾಡ್ಬಿಡ್ತಾರೆ. ಆಮೇಲೆ ರೈತ ಬಂದವ್ರಿಗೆ ಆಯ್ತಪ್ಪ ನೀವು ಬೀಜ ಬಿತ್ತರಿ, ಅವ್ರೇನ ಅಂತರ ಬಹಳಷ್ಟು ಕಡಿಮೆ ಇದ್ದಲ್ಲಿ ತಾವು ಒಂದ್ 8-10 ದಿವಸ ಆದ್ಮೇಲೆ ಅದ್ರೊಳಗೆ ಅಂತರ ಇಟ್ಕೋಬೇಕು. ಅಂದ್ರೆ ಏನಾಗುತ್ತಾರೆ, ಒಂದು ಮುಂದಿನ ದಿನಗಳಲ್ಲಿ ಗಾಳಿ ಬೆಳಕು ಆಡುತ್ತೆ, ಆಮೇಲೆ ಮುಂದಿನ ದಿನಗಳಲ್ಲಿ ಅದರೊಳಗೆ ಕೌಲು ಹೊಡಿತವೆ, ಆಮೇಲೆ ಕೌಲು ಹೊಡೆದ್ಮ್ಯಾಗ ಹೂ ಕಾಯಿ ಕುಂದ್ರಕ್ಕೆ ಕಚ್ಚಕ್ಕೆ ಅದು ಬಹಳ ಇದಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಒಂಥರ ಉದ್ದ ಉದ್ದ ನಾವು ಕಾಂಪೌಂಡ್ ಟೈಪ್ ಕಾಣಿಸುತ್ತೆ. ನಾವು ನೋಡ್ತೀವಿ ಎಲ್ಲರೂ ಒಂದು 2-3 ತಿಂಗಳ ಆದ್ಮ್ಯಾಗ ರೈತರು ಕುಂಟಿ ಹೊಡೆಯಕ್ಕೆ ಹೋಗ್ತಾರೆ, ನೋಡಿದ ತೊಗರಿ ಬೆಳೆ ಬಹಳ ಚೆನ್ನಾಗಿ ಕಾಣಿಸುತ್ತೆ, ಎಷ್ಟು ಇಳುವರಿ ಬಂತಾರೆ, ಮತ್ತೆ 2-2.5 ಕ್ವಿಂಟಲ್ ಅಂತಾರೆ. ಯಾಕಂದ್ರೆ ಅದ್ರ ಅಂತರ ಇರಂಗಿಲ್ಲ, ಅಂತರ ಇರ್ಲಿಲ್ಲ ಅಂದ್ರೆ ಏನಾಗುತ್ತಾರೆ, ಕೌಲ್ ಹೊಡೆಯಂಗಿಲ್ಲ, ಮ್ಯಾಗಿಂದ ಅಷ್ಟೇ ಅವು ಬೀಜ ಮತ್ತೆ ಹೂ ಕುಂದಿರುತ್ತೆ. ಸೊ ಆದ್ದರಿಂದ ರೈತ ಬಂದರು ಅಂತರ ತಾವು ಬೀಜಲಿಂದ ಬೀಜಕ್ಕೂ ಇಡ್ರಿ, ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ಇದಾಗುತ್ತೆ. ಅಂತರ ಬೆಳೆಯಾಗಿ ಬಹಳಷ್ಟು ಇದ್ರು 3 ಫೀಟ್ ಒಳಗೆ ತಮ್ಮ ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ತಾವು ಹೆಸರು ಉದ್ದು ಆಮೇಲೆ ಸೋಯಾಬೀನ್ ಈ ರೀತಿಯಾದಂತಹ ಅಂತರ ಬೆಳೆಯನ್ನು ಅದ್ರೊಳಗೆ ಹಾಕೋಬಹುದು. ಸರಿ, ಇವಾಗ ಇನ್ನೊಂದು ನಾನು ಏನ್ ಹೇಳ್ತೇನೆ ಅಂದ್ರೆ, ಲಾಸ್ಟ್ ಟೈಮ್ ಒಂದು ಹೊಸ ಹುಳ ಕಂಡೆ ನಾವು, ಬಸವನ ಹುಳ ನಾವೆಲ್ಲಿ ಸೋಯಾಬೀನ್ ಅಲ್ಲಿ, ಅದಕ್ಕೆ ಹೆಂಗಾರು ವಿಜ್ಞಾನಿಗಳು ಬಂದಾರೆ, ಅದ್ರ ಬಗ್ಗೆ ಒಂಚೂರು ಅವ್ರು ತಿಳಿಸಿಕೊಟ್ರೆ ಅನುಕೂಲ ಆಗುತ್ತೆ ಸರ್. ಲಾಸ್ಟ್ ಟೈಮ್ ಸರ್ ಬಹಳಷ್ಟು ತೇವಾಂಶ ಇತ್ತು, ನಾವು ಆಳಂದ ಕಿನಿ ಸುಲ್ತಾನ್ ಕಜೂರಿ ಭಾಗದಲ್ಲಿ ಫಸ್ಟ್ ಅಲ್ಲಿಂದ ರಿಪೋರ್ಟ್ ಮಾಡಿದ್ವಿ, 2 ಚಿಂಚೋಳಿ ಭಾಗದಲ್ಲಿ ಹೋಯ್ತು, ರಾತ್ ಡೇ ಟೈಮ್ ಅಲ್ಲಿ ಇರ್ತಿರ್ಲಿಲ್ಲ, ಸಾಯಂಕಾಲ 5 ಗಂಟೆ ನಂತರ ಎಲ್ಲ ಮಣ್ಣಿಂದ ಎಲ್ಲ ಬರ್ತಾ ಇದ್ದವು, ಎಲ್ಲ ಹುಳುಗಳು ಬರ್ತವೆ, ಶಂಕ ಮುಂಜಾನೆ ನೋಡುವಾಗ ರಾಶಿ ರಾಶಿ ಎಲ್ಲ ಎಲೆಗಳೆಲ್ಲ ಕಟ್ ಮಾಡಿ ಹಾಕ್ತವು. ರೈತರು ಟಾರ್ಚ್ ಹಾಕಿ ಈವ್ನಿಂಗ್ ಟೈಮ್ ಅಲ್ಲಿ ನೋಡಿದ್ದಾರೆ ಕಿನಿ ಸುಲ್ತಾನ್ ರೈತರು. ಸೊ ಇದ್ದಂತ ಸೋಯಾಬೀನ್ ಅನ್ನು 2-2 ಸಲ ಸೋಯಿಂಗ್ ಮಾಡಿದ್ದಾರೆ, ಅಂತ ಹಂತದಲ್ಲಿ ಬಹಳ ಕಷ್ಟ ಇತ್ತು. ಏನು ಕೆಮಿಕಲ್ ಆಗಿ ನಮ್ಗೆ ಮೆಟಾಲ್ ಡಿಹೈಡ್ ಇದ್ರು, ನಮ್ಮ ಕಲಬುರಗಿಯಲ್ಲಿ ಮೆಟಾಲ್ ಡಿಹೈಡ್ ಇರಲಿಲ್ಲ. ಅಂತ ಸನ್ನಿವೇಶದಲ್ಲಿ ಕೃಷಿ ಇಲಾಖೆ ಕೆವಿಕೆ ಆರ್ಎಸ್ ಎಲ್ಲ ಸೇರ್ಕೊಂಡು ಬಿಟ್ಟು ಅದರ ಬಗ್ಗೆ ಅವೇರ್ನೆಸ್ ಕೊಟ್ಟು ವಿತಿನ್ 2 ದಿನದಲ್ಲಿ ಆ ಮೆಟಾಲ್ ಡೇಟ್ ಬರುವಂಗೆ ಮಾಡಿದ್ದಾರೆ, ಆಮೇಲೆ ಅದನ್ನು ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಸ್ವಾಭಾವಿಕವಾಗಿ ರೈತರು ವಿಷಪೂರಿತ ಮಿಶ್ರಣ ಮಂಡಕ್ಕಿಯಲ್ಲಿ ಅದರಲ್ಲಿ ಇಮಿಡ ಹಾಕೊಂಡು ಬಿಟ್ಟು ಜಾಗ್ರಿ ಸೊಲ್ಯೂಷನ್ ಹಾಕೊಂಡು ಇಡೀ ಮಂಡಕ್ಕಿ ಏನು ಎಸ್ದಿದ್ರು, ಆ ತಿನ್ಕೊಂಡು ಬಂದು ಆ ಹುಳವನ್ನು ಕಂಟ್ರೋಲ್ ಮಾಡಿಕೊಂಡು ಮಾಡಿದ್ದಾರೆ. ಇನ್ನು ಕೆಲ ರೈತರು ನಮ್ಗೆ ಶಿಫಾರಸೆ ಇಲ್ಲ ಅಂತ ಉಪ್ಪು ಹಾಕಿ ಸಾಯಿಸಿಬಿಟ್ಟಿದ್ದಾರೆ. ಸೊ ಉಪ್ಪು ಹಾಕಿದ್ರೆ ಏನು NPK ಪೊಟಾಷ್ ಕಡಿಮೆ ಆಗುತ್ತೆ ಅಂತ ನಮ್ಮ ಭಾವನೆ ಇದೆ, ಆದ್ರೆ ರೈತರು ಆ ರೀತಿ ಕೂಡ ಸಾಯಿಸಿಬಿಟ್ಟಿದ್ದಾರೆ. ಯಾಕಂದ್ರೆ ಇನ್ನು ಕೆಲವು ರೈತರು ಒಂದ್ ಕಡೆ 4-5 ರೂಪಾಯಿ ಕಟ್ಟದ ಕೊತ್ತಂಬರಿ ಸಿಗ್ತವೆ, ಅದನ್ನು ಅಲ್ಲಲ್ಲಿ ಹಾಕಿದರೆ ಆ ಕೊತ್ತಂಬರಿ ಅಟ್ರಾಕ್ಟ್ ಆಗಿ ಅದನ್ನು ಹುಳವನ್ನು ಸಾಯಿಸಿದ್ದಾರೆ. ಬಹಳಷ್ಟು ಇನೋವೇಟಿವ್ ಐಡಿಯಾಗಳು ರೈತರು ಮಾಡಿದರೆ, ವಿಜ್ಞಾನಿಗಳು ಮಾಡಿದರೆ, ಇದರಿಂದ ಕೃಷಿ ಮಾಡಿದರೆ. ಸೊ ಬರುವಂತ ಸನ್ನಿವೇಶದಲ್ಲಿ ಇದು ಅಲರ್ಟ್ ಆಗಿದ ತಕ್ಷಣನೇ ರೈತರು ನಮಗೆ ಮಾಹಿತಿ ಕೊಡಬೇಕಾಗುತ್ತೆ, ಅಥವಾ ಎಲ್ಲ ಇಲಾಖೆಗೆ ಆಯಾ ರೈತ ಸಂಪರ್ಕ ಮಾಡಿಕೊತ್ತಾಗ ಇದರ ಬಗ್ಗೆ ನಾವು ಮಾಡಬಹುದು. ಈವನ್ ಅದರ ಬಗ್ಗೆನೂ ನಮ್ಮ KVK ಪೋರ್ಟಲ್ ಅಲ್ಲಿ ಅದು ವಿಡಿಯೋಗಳು ಮಾಡಿದೆವು ನಾವು ಇದ್ರಲ್ಲಿ. ಸರ್, ಅದೇ ಈಗ ಏನು ಸರ್ ಹೇಳದಂಗೆ ಏನು ಬಸವನ ಹುಳು ಏನೈತಿ, ಅದಕ್ಕೆ ಏನ್ ನಾವು ಹೇಳ್ತಾ ಇದೀವಿ ಅಂದ್ರೆ, ಅಲ್ಲಲ್ಲಿ ಏನ್ ಕಸ ತಮ್ಮ ಬದುಗಳ ಏನ್ ಕಸ ಎಲ್ಲ ಇದೆ ಸರ್, ಎಲ್ಲ ಕಸಗಳನ್ನ ಕ್ಲೀನ್ ಮಾಡಿ ಇಡಬೇಕು ಸರ್. ಮುಂದೆ ಅಕಸ್ಮಾತ್ ಅಷ್ಟಾಗಿನೂ ಕೂಡ ಏನಾದ್ರು ಹುಳಗಳು ಬಂದ್ರೆ ಮೇನ್ ಬರೋದು ಬಾರ್ಡರ್ ಬರ್ತಾವ ಸರ್, ಫಸ್ಟ್ ಬರ್ದ ಬಾರ್ಡರ್ ಬರ್ತಾವೆ, ಆಮೇಲೆ ಒಳಗಡೆ ಬರ್ತಾವೆ. ಈಗ ಅಲ್ಲಿ ಡೀಪ್ ಲೋಯಿಂಗ್ ಏನಾದ್ರು ಮಾಡಿದ್ರೆ ಅವ್ರು ಎಕ್ಸ್ಪೋಸ್ ಆಗಿರ್ತಾವೆ. ಆಮೇಲೆ ಅಕಸ್ಮಾತ್ ಏನಾದ್ರೂ ಹುಳಗಳು ಬಂದು ಅಂದ್ರೆ ಅಲ್ಲಿ ಅಲ್ಲಲ್ಲಿ ಕಸನ ಹಾಕ್ಬೇಕು ಸರ್, ಕಸ ಹಾಕಿ ಆಮೇಲೆ ಒಂದು ಗೋಣಿಚೀಲ ಹಸಿ ಮಾಡಿ ಹಾಕಿಬಿಟ್ರೆ ಅವ್ರು ಬಂದ್ ಬಿಡ್ತಾವ ಸರ್. ಬಂದಂತ ಪ್ಲೇಸ್ ಒಳಗ ಅವರು ರೈತರು ಅದಕ್ಕೆ ಉಪ್ಪು ಹಾಕಿದ್ರೆ ಉಪ್ಪು ಹಾಕ್ಲಿ ಹಂಗೇನ್ ಹಾಕ್ಬಿಟ್ರೆ ಸತ್ತೋಗ್ಬಿಡ್ತಾವ ಸರ್, ಉಪ್ಪು ಹಾಕಿದ್ರೆ ಅದು ಡೆಸಿಕೇಶನ್ ಆಗುತ್ತ, ಹಂಗಾಗಿ ಸತ್ತೋಗ್ಬಿಡ್ತಾವ. ಅಕಸ್ಮಾತ್ ಅವು ಏನಾದ್ರೂ ಅದಂಗೆ ಇರದೇ ಇದ್ರೆ ಸರ್ ಹೇಳದಂಗೆ ಮೆಟಾಲ್ಡಿಹೈಡ್ ಪದ್ಧತಿಯನ್ನು ಮಾಡಬೇಕು, ಅದನ್ನು ಇರದೇ ಇದ್ರೆ ಕೂಡ ಮುಂದ ಏನು ವಿಷ ಪಾಷಾಣ ಅಂತ ಏನ್ ಹೇಳಿದ್ರೆ ಸರ್ ಚುರುಮುರಿ ಅಂತ ತಗೊಂಡ್ಬಿಟ್ಟು ಆ ಚುರುಮುರಿ ಒಳಗ ಏನ್ ಚೂಡ ಮಾಡ್ತೀವಲ್ಲ ಸರ್ ಅದಕ್ಕೆ ಬೆಲ್ಲದ ಆಣನ್ನ ಮಾಡಿಬಿಟ್ಟು ಅದಕ್ಕೆ ಬೆಲ್ಲದ ಆಣ ಹಾಕಿ ಆಮೇಲೆ ಗೌಚನ್ನ ಹಾಕಿಬಿಟ್ಟು ಸೊ ಈ ರೀತಿಯಾಗಿ ಕಲಿಸಿಬಿಟ್ಟು ಅವ್ರು ಅಲ್ಲಲ್ಲಲ್ಲಿ ರಾತ್ರಿ ಟೈಮ್ ಅಲ್ಲಿ ಚೆಲ್ಬೇಕು ಸರ್, ಯಾಕಂದ್ರೆ ನಾಕ್ಟರ್ನಲ್ ಹ್ಯಾಬಿಟ್ ರಾತ್ರಿ ಎಲ್ಲ ಕಡೆ ಚೆಲ್ಲಿದ್ರೆ ಅವ್ರು ಬಂದು ತಿಂದು ಕೂಡ ಸಾಯುವಂತ ಪ್ರಸಂಗ ಇದೆ ಸರ್. ಅದಕ್ಕೆ ದಯಮಾಡಿ ಈ ರೀತಿಯಾಗಂತ ಒಂದು ಸೋಯಾಬೀನ್ ಬರುವಂತ ಬಸವನ ಹುಳವನ್ನು ಕಂಟ್ರೋಲ್ ಮಾಡಕ್ಕೆ ನಾವು ರೈತರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀವಿ ಸರ್. ಪ್ರಿಕಾಷನ್ ಮೇಜರ್ ಆಗಿ ಎಲ್ಲ ಬಣ್ಣ ಕ್ಲೇಮ್ ಇಟ್ಟು ಅಂತ ಹೇಳ್ತೀವಿ ಸರ್. ಒಳ್ಳೇದು, ಸಾಕಷ್ಟು ವಿಚಾರಗಳು ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ವಿಶೇಷವಾಗಿ ನೆಟೆರೋಗದ ಬಗ್ಗೆ ಆಮೇಲೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಪ್ಲಾನ್ ಇರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ನಾವು ಮಾಡಿದ್ವಿ. ಸಮಯ ಆಗ್ತಾ ಬಂದಿದೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಒಂದು ಹೊತ್ತು. ನಮ್ಮ ರೈತ ಬಾಂಧವರು ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದಂತಹ ವಿಚಾರಗಳು ಅದಾವ. ಬಹಳ ಮುಖ್ಯ ಏನಪ್ಪಾ ಅಂತಂದ್ರೆ ನಮ್ಮ ಹೊಲದೊಳಗೆ